100.6 ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ ರಂಗ ಕಿಸಾನ್ ವಾಣಿ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಹರ್ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯ್. ಸಂಕಟ ಕೆ ಸಮಯ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ. ಅಬ್ ಸೂಖಾ ಪಡೆ ಯಾ ಬಾಢ್ ಆ ಜಾಯ್ ಕೋಯಿ ಡರ್ ನಹಿ, ಅಬ್ ಓಲೆ ಪಡೆ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯ್ ಕೋಯಿ ಫಿಕ್ರ ನಹಿ. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत सरकार. ಓಹೋಹೊ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಯ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಲ್ಲಣ್ಣಪ್ಪ. KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಕೊರೋನಾ ಸಾಂಕ್ರಾಮಿಕ ಹರಡುತ್ತಿರುವ ಈ ಸಮಯದಲ್ಲಿ ಕೆಲಸ ಕಳೆದುಕೊಂಡು ಸಂಕಷ್ಟದಲ್ಲಿದ್ದೀರಾ? ಚಿಂತೆ ಬೇಡ, ಇಂದೇ ಜಾಬ್ ಕಾರ್ಡ್ ಮಾಡಿಸಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿ. ವರ್ಷಕ್ಕೆ ಕುಟುಂಬವೊಂದಕ್ಕೆ 100 ದಿನಗಳ ಉದ್ಯೋಗ ಖಚಿತ. ದಿನಕ್ಕೆ 289 ರೂಪಾಯಿಗಳನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಹೆಣ್ಣು ಗಂಡಿಗೆ ಸಮಾನ ಕೂಲಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-528-6666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ರೈತ ಬಾಂಧವರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಭತ್ತದ ಬೆಳೆಯಲ್ಲಿ ಸಮಗ್ರ ನಿರ್ವಹಣಾ ಕ್ರಮಗಳನ್ನು ಕುರಿತು ಚಾಮರಾಜನಗರ ಜಿಲ್ಲೆ ಹರದನಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಸ್ಯರೋಗಶಾಸ್ತ್ರಜ್ಞರಾಗಿರುವ ಡಾಕ್ಟರ್ ಬಿ ಪಂಪನಗೌಡ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗವನ್ನು ಕೇಳಲಿದ್ದೀರಿ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಚಾಮರಾಜನಗರದಲ್ಲಿರುವಂತಹ ಹರದನಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಿರುವಂತಹ ಡಾಕ್ಟರ್ ಬಿ ಪಂಪನಗೌಡ ಅವರು. ಪಂಪನಗೌಡ ಅವರ ಮಾತನ್ನು ನೀವು ಈ ಹಿಂದೆನೂ ಸಹ ನಮ್ಮ ಕಾರ್ಯಕ್ರಮಗಳಲ್ಲಿ ಕೇಳಿದ್ದೀರಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಈ ಪ್ರದೇಶದಲ್ಲಿ ಪ್ರಮುಖ ಆಹಾರ ಬೆಳೆ ಭತ್ತ, ಈ ಭತ್ತದಲ್ಲಿ ಹೆಚ್ಚಿನ ಇಳುವರಿಯನ್ನು ಪಡ್ಕೊಳ್ಬೇಕು, ಒಂದು ನಿರಂತರತೆಯನ್ನು ಕಾಪಾಡಿಕೊಳ್ಬೇಕು ಅಂದರೆ ಕೀಟ ಹಾಗೂ ರೋಗಗಳ ಸಂರಕ್ಷಣೆ ಹೇಗಾಗಬೇಕು, ಎಲ್ಲಿಂದ ಪ್ರಾರಂಭ ಆಗಬೇಕು, ಎಲ್ಲ ವಿಚಾರಗಳನ್ನು ಡಾಕ್ಟರ್ ಬಿ ಪಂಪನಗೌಡ ಅವರಿಂದ ನಾವು ತಿಳ್ಕೊಳ್ಳೋಣ. ನಮಸ್ಕಾರ ಪಂಪನಗೌಡ ಅವರೇ. ನಮಸ್ಕಾರ ಸರ್. ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಭತ್ತ ಇಲ್ಲಿ ಬಹಳ ಇಷ್ಟಪಟ್ಟು ಬೆಳೆಯುವಂತಹ ಬೆಳೆ, ಸಾಕಷ್ಟು ತಳಿಗಳು, ಹಾಗೆಯೇ ಸಾಕಷ್ಟು ಬೆಳೆ ಪ್ರದೇಶಗಳಲ್ಲೂ ಅದನ್ನು ಒಂದು ಬೆಳೆ ಎರಡು ಬೆಳೆಯಾಗಿ ಬೆಳೆಯುವಂತಹ ಸನ್ನಿವೇಶ ಇದೆ. ಈ ಬೆಳೆಯಲ್ಲಿ ಸಮಗ್ರ ಪೀಡೆ ನಿಯಂತ್ರಣ ಕ್ರಮಗಳು ಹೇಗಾಗಬೇಕು, ಒಂದು ನಿರಂತರತೆಯನ್ನು ಗಮನದಲ್ಲಿ ಇಟ್ಕೊಂಡು ಯಾವ ರೀತಿ ಕೈಗೊಳ್ಳಬೇಕು, ಈ ಬಗ್ಗೆ ಮಾಹಿತಿ ಮಾಡಿಕೊಡಿ. ಯಾಕಂದರೆ ತಾವಾಗಲೇ ಹೇಳಿದ್ರಿ, ಭತ್ತ ಈ ಭಾಗದ ಒಂದು ಪ್ರಮುಖ ಬೆಳೆ ಅಂತಕ್ಕಂಥ, ಈ ಭಾಗದ ಅನ್ನೋದಕ್ಕಿಂತ ಭತ್ತ ಜಾಗತಿಕ ಮಟ್ಟದಲ್ಲೇ ನಮಗೆ ಒಂದು ಭಾರತ ಒಂದು ಬಹಳ ಪ್ರಮುಖ ಸ್ಥಾನ ಹೊಂದಿದೆ ಭತ್ತದೊಳಗೆ. ಹೇಳೋದಾದರೆ ವಿಸ್ತೀರ್ಣ ಅಂತಲೇ ತೊಗೊಂಡ್ರೆ ಜಾಗತಿಕ ಮಟ್ಟದಲ್ಲೇ ಭತ್ತ ಮೊದಲನೇ ಸ್ಥಾನದಲ್ಲಿದೆ. ನೀವು ಉತ್ಪಾದನೆ ಮಟ್ಟಕ್ಕೆ ಹೋದರೆ 2ನೇ ಸ್ಥಾನದಲ್ಲಿದೆ. 166 ಮಿಲಿಯನ್ ಟನ್ಸ್ ನಾವು ಉತ್ಪಾದನೆ ಮಾಡ್ತಾ ಇದ್ದೀವಿ. ಬಟ್ ಆ ಮಟ್ಟದಲ್ಲಿ ಕೂಡ ನಾವಿದ್ದೀವಿ. ಈ ಭಾಗ ಭಾರತದಲ್ಲಿ ಆಗಿರ್ಬೋದು, ಕರ್ನಾಟಕದಲ್ಲಿ ಬಹಳ ಪ್ರಮುಖವಾದಂಥ ಬೆಳೆ ಇದು ನಮಗೆ. ಆದರೆ ಈಗ ಸಾಮಾನ್ಯವಾಗಿ ನೀವು ಅಬ್ಸರ್ವ್ ಮಾಡ್ತಿರಬೇಕು, ವರ್ಷದಿಂದ ವರ್ಷಕ್ಕೆ ಭಾಳ ರೈತರಲ್ಲಿ ಸಾಮಾನ್ಯ ಬರ್ತಕ್ಕಂಥ ವರ್ಷದಿಂದ ವರ್ಷಕ್ಕೆ ಇಳುವರಿ ಕುಂಠಿತ ಆಗ್ತಿದೆ, ಕಾರಣಾಂತರಗಳಿಂದ ಇಳುವರಿ ನಮಗೆ ಕಡಿಮೆ ಆಗ್ತಿದೆ, ಎಲ್ಲೆಲ್ಲಿ ವೈಜ್ಞಾನಿಕವಾಗಿ ಎಲ್ಲೆಲ್ಲಿ ಸಮಸ್ಯೆಗಳು ಎದುರಿಸ್ತಾರೆ ಅಂತಕ್ಕಂಥದ್ದನ್ನು ನಾನು ಸ್ವಲ್ಪ ರೈತರಿಗೆ ಮನವರಿಕೆ ಮಾಡ್ತೀನಿ. ಯಾವ ಹಂತದಲ್ಲಿ ಬದಲಾವಣೆ ಬರಬೇಕು ಅಂತಕ್ಕಂಥದ್ದು, ಯಾಕಂದ್ರೆ ಭತ್ತದ ಒಂದು ಉತ್ಪಾದನೆಗಳಿಗೆ ಎಲ್ಲರೂ ಶ್ರಮ ಭಾಳ ಮುಖ್ಯ. ಆ ಉತ್ಪಾದನೆ ಯಾವ ಜಾಗದಲ್ಲಿ ಕುಂಠಿತ ಆಗ್ತದೆ, ಎಲ್ಲಿ ರೈತರು ತಪ್ಪು ಮಾಡ್ತಾರೆ ವೈಜ್ಞಾನಿಕವಾಗಿ, ಎಲ್ಲಿ ಆ ತಪ್ಪುಗಳನ್ನ ಸರಿಪಡಿಸಿಕೊಳ್ಬೇಕು ಅಂತಕ್ಕಂಥದ್ದು ರೈತ ಸಮುದಾಯಕ್ಕೆ ನಾನು ಕೆಲವೊಂದು ತಂತ್ರಜ್ಞಾನಗಳನ್ನು ರೈತರಿಗೆ ತಪ್ಪು ಮಾಡ್ತಕ್ಕಂಥ ತಂತ್ರಜ್ಞಾನಗಳು ಬದಲಾವಣೆ ಬರಲಿಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಮಗ್ರ ಪೀಡೆ ನಿರ್ವಹಣೆ ಅಂತ ನಾವೊಂದು ತಂತ್ರಜ್ಞಾನ ಹೇಳಿದೆ. ಅಂದರೆ ಎಲ್ಲ ತಂತ್ರಜ್ಞಾನಗಳ ಒಟ್ಟಿಗೆ ಉತ್ಪಾದನೆಗೆ ಸಾಕಷ್ಟು ಉತ್ಪಾದನೆ ಹೆಚ್ಚಿನ ಮಾಡಲಿಕ್ಕೆ ಸಮಗ್ರವಾದಂಥ ಎಲ್ಲ ತಂತ್ರಜ್ಞಾನಗಳನ್ನು ಸಮಗ್ರವಾಗಿ ಬಳಕೆ ಮಾಡ್ಕೋಬೇಕು ಅಂತಕ್ಕಂಥದ್ದು. ಈಗ ನಾನು ಮೊದಲ ವಿಚಾರ ಕೇಳಿದ್ರೆ ರೈತರಿಗೆ ಸಾಮಾನ್ಯವಾಗಿ ಭತ್ತವನ್ನು ವರ್ಷ ಪೂರ್ತಿ ಬೆಳೀತಾರೆ, ತಮಗೆಲ್ಲ ಗೊತ್ತಿದೆ. ಸಾಮಾನ್ಯವಾಗಿ ಕಾರ್ ಫಸಲ್ ಅಂತ ಕರೀತಾರೆ, ಅಂದರೆ ಖರೀಫ್ ಕ್ರಾಪ್ ಅಂತಕ್ಕಂಥದ್ದು. ಈಗ ಉದಾಹರಣೆ ನೀವು ಖರೀಫ್ ಮತ್ತು ರಬಿ ಕ್ರಾಪ್ ಅಂತಕ್ಕಂಥ ಬೇಸಿಗೆ ಬೆಳೆಯನ್ನು ಕೂಡ ಬೆಳೀತಾರೆ, ಮುಂಗಾರು ಮತ್ತು ಪ್ಲಸ್ ಹಿಂಗಾರು. ನಾನು ಅಲ್ಲಿ ಏನು ಬದಲಾವಣೆಗಳು ಹೇಳ್ತೀನಿ ಅಂತಂದರೆ, ಯಾವುದೇ ಬೆಳೆ ಬೆಳೆದ ಮೇಲೆ ಬೆಳೆಗೆ ನೆಕ್ಸ್ಟ್ ಮುಂದಿನ ಬೆಳೆಗೆ ಹೋಗೋಕ್ಕೆ ಅನುಕೂಲ ಜಾಗ ಇತ್ತು, ಟೈಮ್ ಇತ್ತು ಅಂತಂದರೆ ಹಾಗೆ ಬೆಳೆ ಬೆಳೆದು ಕಟಾವಾದ ಮೇಲೆ ಕೂಡ ಜಮೀನನ್ನು ಹಾಗೆ ಬಿಡಬೇಡಿ, ಫಸ್ಟ್ ಟ್ರಾಕ್ಟ್ರಿಂದ ಉಳುಮೆ ಮಾಡಿಸ್ಬಿಡಿ ಅಂತಕ್ಕಂಥದ್ದು. ಭಾಳಷ್ಟು ಜನ ಹಾಗೆ ಬಿಟ್ಟಿರ್ತಾರೆ, ನೋಡ್ಬೇಕು ನೀವು ಬದಲಾವಣೆ ಅಲ್ಲಿ ಬರಬೇಕು ಅಂತಕ್ಕಂಥದ್ದು. ಭತ್ತ ಕಟಾವಾದ ಮೇಲೆ ಕೂಡ ಎರಡನೇ ಬೆಳೆಗೆ ಒಂದೂವರೆ ತಿಂಗಳು ಎರಡು ತಿಂಗಳು ಗ್ಯಾಪ್ ಇದ್ರೂ ಕೂಡ ಆ ಗ್ಯಾಪ್ನಲ್ಲಿ ಉಳುಮೆ ಮಾಡೋದಿಲ್ಲ ರೈತರು. ಫಸ್ಟ್ ಭತ್ತ ಆ ಕಟಾವಾದ ಮೇಲೆ ತಕ್ಷಣ ಒಂದು ಸ್ವಲ್ಪ ನೋಡಿಕೊಂಡು ಮಣ್ಣಲ್ಲಿ ತೇವಾಂಶ ನೋಡಿಕೊಂಡು ಉಳುಮೆಗೆ ಸೂಕ್ತ ಆಗಿದ್ರೆ ಉಳುಮೆ ಮಾಡಿಬಿಡಿ ಅಂತಕ್ಕಂಥದ್ದು. ಯಾಕೆ ಮಾಡಬೇಕು ಉಳುಮೆ ಅಂತಂದರೆ, ಯೂಶುವಲಾಗಿ ಹೇಳ್ತಿರ್ತೀವಿ ಮಾಗಿ ಉಳುಮೆ ಭಾಳಷ್ಟು ಉತ್ತಮ ಅಂತಕ್ಕಂಥದ್ದು. ಅದು ಯೂಶುವಲಾಗಿ ಬಿಸಿಲಿರ್ತಕ್ಕಂಥ ಸಂದರ್ಭದಲ್ಲಿ ಮಾಡಿದ್ರಿ ಅಂತಂದರೆ ಮಣ್ಣಲ್ಲಿರ್ತಕ್ಕಂಥ ಏನು ಕೀಟಗಳು ಏನು ಮೊಟ್ಟೆ ಇಟ್ಟಿರ್ತವೆ, ಕೋಶವಸ್ತುಗಳಿರ್ತವೆ, ಕೀಟಗಳು ಸಾಯ್ತವೆ, ಮಣ್ಣಲ್ಲಿರ್ತಕ್ಕ ರೋಗಾಣುಗಳಿರ್ತವೆ, ರೋಗಾಣು ಮೈಸೀಲಿಯ ಅಂತ ಒಂದಿರ್ತದೆ, ಆ ಗ್ರೋತ್ ಮೈಸೀಲಿಯ ಸ್ಪೋರ್ಟ್ಸ್ ಎಲ್ಲ ಕಡಿಮೆ ಆಗ್ತದೆ. ಆ ದೃಷ್ಟಿಯಿಂದ ಮಣ್ಣು ಹೆಚ್ಚಿಗೆ ಬಿಸಿಲು ತಿನ್ನೋದ್ರಿಂದ ಇಳುವರಿ ಜಾಸ್ತಿ ಆಗಲಿಕ್ಕೆ ಕಾರಣ ಆಗ್ತದೆ. ಆ ದೃಷ್ಟಿಯಿಂದ ಒಂದು ಬದಲಾವಣೆ ಬರಲಿ ಅಂತಕ್ಕಂಥದ್ದು ಒಂದು ವಿಧಾನ. ಇನ್ನೊಂದು ನಾನು ರೈತರಿಗೆ ಸ್ಪಷ್ಟಪಡಿಸ್ತೀನಿ, ಅದು ಆದ್ಮೇಲೆ ಸಾಧ್ಯವಾದಷ್ಟು ಯಾವುದೇ ಒಂದು ಭತ್ತ ಬೆಳೀತಕ್ಕಂಥ ಸಂದರ್ಭದಲ್ಲಿ ಸಗಣಿ ಗೊಬ್ಬರ ಬಳಕೆ ಕಂಪಲ್ಸರಿಯಾಗಿ ಮಾಡಬೇಕು. ಇವತ್ತು ಭಾಳಷ್ಟು ಇಳುವರಿ ಕಡಿಮೆ ಆಗಲಿಕ್ಕೆ ಕಾರಣ ಅಂತಂದರೆ ರೈತರಲ್ಲಿ ಒಂದು ಏಕ ಬೆಳೆ ಪದ್ಧತಿನೇ ಫಾಲೋ ಮಾಡ್ತಿರೋದು. ಅಂದರೆ ಬೆತ್ತ ಆದಮೇಲೆ ಭತ್ತ, ಭತ್ತ ಆದಮೇಲೆ ಭತ್ತ, ಬೆಳೆ ಬದಲಾವಣೆ ಅವಶ್ಯಕತೆ ಇರ್ತದೆ. ಬೆಳೆ ಬದಲಾವಣೆಗೆ ಹೋಗ್ತಾ ಇಲ್ಲ, ಇಲ್ಲಿ ಮೋನೋಕ್ರಾಪಿಂಗ್ ಸಿಸ್ಟಮ್ ಇಸ್ ಕಾಮನ್ ಆಗಿಬಿಟ್ಟಿದೆ ನಮಗೆ. ಏಕ ಬೆಳೆ ಪದ್ಧತಿ ಅದು ಸ್ವಲ್ಪ ಸಾಧ್ಯ ಆದರೆ ಬದಲಾಗಬೇಕು ಅಂತಕ್ಕಂಥದ್ದು, ಇಲ್ಲಾಂದರೆ ಕಷ್ಟ ಆಗ್ತದೆ. ವರ್ಷ ಪೂರ್ತಿ ಒಂದೇ ಜಾಗದಲ್ಲಿ ಒಂದೇ ಬೆಳೆಯನ್ನು ಅದೇ ಒಂದೇ ತಳಿಗಳನ್ನು ಬೆಳೀತಕ್ಕಂಥದ್ರ ಜಾಗ ಜನ ರೈತರು ಭಾಳಷ್ಟಿದ್ದಾರೆ, ಅವು ಬದಲಾಗಬೇಕು ಅಂತಕ್ಕಂಥದ್ದು ಒಂದು. ಆದರೂ ಕೂಡ ಕಂಪಲ್ಸರಿ ಎರಡನೇದು ಮಣ್ಣಲ್ಲಿ ಸಾವಯವ ಅಂಶ ಕಡಿಮೆ ಆಗ್ತಕ್ಕಂತಿರ್ತಕ್ಕಂಥದ್ದು ಬೆಳೆ ಇಳುವರಿಗೆ ಕಾರಣ ಆಗ್ತದೆ. ಕಂಪಲ್ಸರಿಯಾಗಿ ರೈತರು ಭತ್ತ ಬೆಳೀತಕ್ಕಂಥ ಸಂದರ್ಭಕ್ಕಿಂತ ಯಾವುದೇ ಬರ ಭತ್ತ ಬೆಳೀರಿ, ರೈತರು ಖರೀಫ್ಗಾರ ಬೆಳೀರಿ ಅಥವಾ ಬೇಸಿಗಾರ ಬೆಳೀರಿ, ಬೆಳೆಯೋದಕ್ಕಿಂತ ಮುಂಚಿತವಾಗಿ ಸಗಣಿ ಗೊಬ್ಬರನ ಕಂಪಲ್ಸರಿಯಾಗಿ ಹಾಕಿ ಅಂತಕ್ಕಂಥದ್ದು. ಭಾಳಷ್ಟು ರೈತರ ಸಮಸ್ಯೆ ಏನು ಸರ್, ಸಗಣಿ ಗೊಬ್ಬರನೇ ಸಿಗ್ತಾ ಇಲ್ಲ, ಎಲ್ಲಿಂದ ಹಾಕಬೇಕು ಸರ್, ಭಾಳಷ್ಟು ಪ್ರಶ್ನೆಗೆ ಬರ್ತವೆ. ಆಲ್ಟರ್ನೇಟಿವ್ ಏನು ಸರ್, ಹಾಗಾದ್ರೆ ಎಷ್ಟು ಪ್ರಮಾಣ ಹಾಕಬೇಕಾಗ್ತದೆ, ಯಾರು ನಾವು ರೈತರ ಅನುಕೂಲ ಇದೆ ಸರ್, ಎಷ್ಟು ಪ್ರಮಾಣ ಹಾಕಬೇಕು? ಕನಿಷ್ಠ ಅಂತಂದರೆ 4 ಟನ್ ಪ್ರತಿ ಎಕರೆಗೆ ಹಾಕ್ಬೇಕ್ರಿ, ಕನಿಷ್ಠ ಅಂದರೆ 4 ಟನ್ ಪ್ರತಿ, ಜಾಸ್ತಿ ಹಾಕ್ಬಾರ್ದೇನು ಸರ್, ಒಳ್ಳೇದು ಹಾಕಿದ್ರೆ ಹಾಕಿ, ಹಾಕಿ ಇಲ್ಲ ಅಂತಲ್ಲ. ಯಾಕಂದ್ರೆ ಮಣ್ಣಲ್ಲಿರ್ತಕ್ಕ ನಾವು ಹೇಳ್ತೀವಿ ಭತ್ತದ ಬೆಳೆಯವರಿಗೆ ಸುಮಾರು ಇಳುವರಿ ಚೆನ್ನಾಗಿ ಬರಬೇಕಾಗುತ್ತೆ, 17 ಪೋಷಕಾಂಶಗಳು ಭಾಳಷ್ಟು ಮುಖ್ಯ ಅಂತ. ನೀವು ಸಗಣಿ ಗೊಬ್ಬರನ ಹಾಕಿದ್ರೆ ಕನಿಷ್ಠ 10-12 ಪೋಷಕಾಂಶಗಳು ಗಿಡಕ್ಕೆ ಸಿಗೋದ್ರಿಂದ, ನಿರಂತರವಾಗಿ ಸಿಗೋದ್ರಿಂದ ಭತ್ತದ ಇಳುವರಿ ಉತ್ಪಾದನೆ ಹೆಚ್ಚಾಗಲಿಕ್ಕೆ ಕಾರಣ ಆಗ್ತದೆ. ಅದನ್ನು ನಾನು ಹಾಕಿ ಅಂತಕ್ಕಂಥದ್ದು ಹೇಳ್ತೀನಿ ಮೊದಲು. ಸರ್, ಅದು ಬಿಟ್ಟರೆ ಆಲ್ಟರ್ನೇಟಿವ್ ಏನು ಸರ್ ಸಗಣಿ ಗೊಬ್ಬರ ಸಿಗಲಿಲ್ಲ ಅಂದರೆ? ಅನುಕೂಲ ಇರ್ತಕ್ಕಂಥ ಎರೆಗೊಬ್ಬರ ಯಾರಾದರೂ ಮಾಡಿಕೊಂಡು ಎರೆಗೊಬ್ಬರ ಬಳಸಿ, ಕುರಿ ಗೊಬ್ಬರ ಅನುಕೂಲ ಇದ್ದರೆ ಕುರಿ ಗೊಬ್ಬರ ಬಳಸಿ, ನೆಕ್ಸ್ಟು ಹಸಿರಿಲ ಗೊಬ್ಬರಗಳನ್ನ ಬಳಸ್ಕೊಳ್ರಿ ಎಲ್ಲಿ ಅನುಕೂಲ ಇರ್ತಕ್ಕಂಥರು. ಈ ಗ್ಯಾಪ್ ಏನಾದರೂ ಭತ್ತ ಕಟಾವು ಮಾಡಿ ನಂತರ ಗ್ಯಾಪ್ ಇದ್ದು 1-2 ತಿಂಗಳು ಗ್ಯಾಪ್ ಸಿಕ್ತು ಅಂತಂದರೆ ಆ ಜಾಗದಲ್ಲಿ ಸನ್ನೆಂಪು ಡಯಾಂಚ ಎಕರೆಗೆ 20 ಕೆಜಿ ಬೀಜ ಹಾಕಿ 40-ರಿಂದ ಯಾವ ಹಂತದಲ್ಲಿ ಕಟಾವು ಮಾಡಬೇಕು ಸರ್, ಭಾಳ ಚೆನ್ನಾಗಿ ಬರ್ತದೆ. ಸನ್ನಂಪು ಡಯಾಂಚ ನೀವು ಹಾಕಿದ್ರಿ ಅಂತಂದರೆ, ಉದಾಹರಣೆಗೆ 20 ಕೆಜಿ ಹಾಕಿದ್ರಿ ಅಂದರೆ 2 ಟನ್ ಅಷ್ಟು ಬರ್ತದೆ ನಿಮಗೆ ಸಗಣಿ, ಅಂದರೆ ಹಸಿರಿಲೆ ಗೊಬ್ಬರ ಬರ್ತದೆ. ಅದನ್ನು ಮಣ್ಣಿಗೆ ಸೇರಿಸಲಿಕ್ಕೆ ಅನುಕೂಲ ಆಗುತ್ತೆ. 20 ಕೆಜಿ ಬೀಜನ್ನು ಹೂ ಬಿಡೋ ಹಂತದಲ್ಲಿ ಹೂ ಬಿಡ್ತಕ್ಕಂಥ ಮುಂಚಿತವಾಗಿಯೇ ಸೇರಿಸ್ಬಿಡಿ, ಅಂದರೆ 40-55 ದಿವಸ 40-55 ದಿವಸ ಹಂತದಲ್ಲಿ ಮಣ್ಣಿಗೆ ಸೇರಿಸ್ಬಿಡಿ. ಅಂದರೆ ಯಾವಾಗ ಮಣ್ಣಿಗೆ ಸೇರಿಸ್ಬೇಕಂದ್ರೆ, ನೀವು ಭತ್ತ ನಾಟಿ ಮಾಡ್ತೀರಿ ಅನ್ನೋದಕ್ಕಿಂತ 2 ವಾರ ಮುಂಚಿತವಾಗಿ ಮಣ್ಣಿಗೆ ಸೇರಿಸ್ಬಿಡಿ. ಆ ಹಂಗಿರ್ಬೇಕು ಆ ಟೈಮ್. ಅಂದರೆ ಆ ನಾಟಿ ಹಾಕಿ ಅಂದರೆ ನೀವು ದಯಂಚ ಸೆಣಬು ಹಾಕಿ 50 ದಿವಸ ಅಂತರದಲ್ಲಿ ಮಣ್ಣಿಗೆ ಸೇರಿಸ್ರಿ. ಮುಂದೆ ನಾಟಿ ಮಾಡೋದಕ್ಕೆ ಕನಿಷ್ಠ 2 ವಾರ ಗ್ಯಾಪ್ ಇದ್ರೆ ಭಾಳಷ್ಟು ಒಳ್ಳೇದು, ಕಳಿಲಿಕ್ಕೆ ಅನುಕೂಲ ಆಗ್ತದೆ, ಅದು ಡಿಕಂಪೋಸ್ ಆಗಬೇಕು, ಕಳಿಲಿಕ್ಕೆ ಅನುಕೂಲ ಆಗುತ್ತೆ. ಇದನ್ನು ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳಿ ಅಂತ. ಅಂದರೆ ಸಗಣಿ ಗೊಬ್ಬರ ಸಾಧ್ಯವಾದಷ್ಟು ಬಳಸಿ, ಎಲ್ಲೆಲ್ಲಿ ಅನುಕೂಲ ಆಗೋದಿಲ್ಲ ಅನ್ನೋಕ್ಕಂಥ ಕೆಲವು ಸಂದರ್ಭ ಇತ್ತು ಅಂದರೆ ನೀವು ಹಸಿರಿಲೆ ಗೊಬ್ಬರಗಳನ್ನಾದರೂ ಬಳಸ್ಕೊಳ್ರಿ ಅಂತಕ್ಕಂಥದ್ದು ನನ್ನ ಮೂಲ ಉದ್ದೇಶ. ಅದರ ಬಿದ್ದು ಬದಲಾವಣೆ ಬರಬೇಕು ರೈತರಲ್ಲಿ. ನೆಕ್ಸ್ಟ್ ನನ್ನ ಪ್ರಶ್ನೆ ಬರ್ತದೆ, ನಾನೇನಾದರೂ ರೈತರಿಗೆ ಇಲ್ಲಿರ್ತಕ್ಕಂಥ ಪರಿಸ್ಥಿತಿ ನೋಡಿ ಹೇಳ್ತಾ ಇರ್ತೀನಿ, ಸರ್ ನಾವು ನೆಕ್ಸ್ಟ್ ನಾವು ಹೋಗಬೇಕು ತಳಿಗಳನ್ನ ಆಯ್ಕೆ ಮಾಡ್ಕೋಬೇಕಾಗುತ್ತೆ, ಓಕೆ ನಾನು ಸಗಣಿ ಗೊಬ್ಬರ ಬಳಸ್ತೀನಿ. ನಾನು ಸಾಧ್ಯವಾದಷ್ಟು ರೈತರಿಗೆ ಹೇಳೋದಿಷ್ಟೇ, ಸಗಣಿ ಗೊಬ್ಬರ ಹಾಕಬೇಕಾದ್ರೂ ಕೂಡ ಸಾಧ್ಯವಾಗಿ ಭತ್ತ ನಾಟಿ ಮಾಡೋದಕ್ಕಿಂತ ಕನಿಷ್ಠ 25-30 ದಿವಸ ಮುಂಚಿತವಾಗಿ ಬಳಸಿ ಅಂತ. ಯಾಕೆ ಬಳಸಬೇಕು 25-30 ದಿವಸ? ಸರ್ ಅವತ್ತೇ ಹಾಕ್ಬೋದಲ್ಲ. ಯಾಕೆಂದರೆ ಸಗಣಿ ಗೊಬ್ಬರ ಹಾಕಿದ ಮೇಲೆ ಸಗಣಿ ಗೊಬ್ಬರ ಕಳಿಲಿಕ್ಕೆ ಭಾಳ ಟೈಮ್ ತಗೊಳ್ತದೆ, ಕಳತು ಗಿಡಕ್ಕೆ ಬೇಕಾದಂತ ರೀತಿಯಲ್ಲಿ ಸಿಗಬೇಕು ಅಂತಂದ್ರೆ ಉದಾಹರಣೆ ಈಗ ಹಾಕಿರ್ತಕ್ಕಂಥ ಸಗಣಿ ಗೊಬ್ಬರ ಕಳತು ಗಿಡಕ್ಕೆ ಯೂಮಿಕ್ ಆಸಿಡ್ ಕನ್ವರ್ಷನ್ ಆಗಬೇಕು. ಆ ಯೂಮಿಕ್ ಆಸಿಡ್ ಕನ್ವರ್ಷನ್ ಆಗ್ಬೇಕಾದ್ರೆ ಇಟ್ ಟೇಕ್ಸ್ ಮೇ ಬಿ ಮಿನಿಮಮ್ 2-3 months ತಗೊಳ್ತೀರಿ ಅದು. ಆ ದೃಷ್ಟಿಯಿಂದ ನೀವು ಮೊದಲೇ ಮುಂಚಿತವಾಗಿ ಒಂದು ತಿಂಗಳು ಹಾಕಿದ್ರೆ ನಿಮಗೆ ನಿರಂತರವಾಗಿ ನಿಮ್ಮ ಬೆಳೆಗೆ ಸಿಗಲಿಕ್ಕೆ ಅನುಕೂಲ ಆಗ್ತದೆ ಆ ದೃಷ್ಟಿಯಿಂದ. ಅದಕ್ಕೆ ಭಾಳಷ್ಟು ಜನ ರೈತರು ಸಾಮಾನ್ಯವಾಗಿ ವಾಡಿಕೆ ಏನು ಹೇಳ್ತಾರೆ, ಸರ್ ಈ ಸಲ ನಾನು ಸಗಣಿ ಗೊಬ್ಬರ ಹಾಕಿದ್ರೆ ಮುಂದಿನ ಬೆಳೆ ಭಾಳ ಚೆನ್ನಾಗಿ ಬರ್ತದೆ ಸರ್. ಯಾಕೆ ಚೆನ್ನಾಗಿ ಬರ್ತದೆ ಮುಂದಿನ ಬೆಳೆ? ಭಾಳಷ್ಟು ರೈತರು ಹೇಳ್ತಿರ್ತಾರೆ ಸಾಮಾನ್ಯವಾಗಿ ಮಾತಾಡ್ತಕ್ಕಂಥ ಮತ್ತು ಹಳ್ಳಿಗಳಲ್ಲಿ, ಈ ಬೆಳೆ ನಾನು ಸಗಣಿ ಗೊಬ್ಬರ ಹಾಕಿದ್ರೆ ಮುಂದಿನ ಬೆಳೆ ಈ ಬೆಳೆ ಬರ್ತದಿಲ್ಲ ಬಟ್ ಮುಂದಿನ ಬೆಳೆ ಭಾಳ ಚೆನ್ನಾಗಿ ಬರುತ್ತೆ. ವೈಜ್ಞಾನಿಕ ಹಿನ್ನೆಲೆ ಅದಕ್ಕೆ ಲಾಜಿಕ್ ಇದೆ. ಅಂದರೆ ಹಾಕಿದ ಸಗಣಿ ಗೊಬ್ಬರ ಕನ್ವರ್ಷನ್ ಆಗಲಿಕ್ಕೆ 3 months ತಗೊಳುತ್ತೆ ಯೂಮಿಕ್ ಆಸಿಡ್ ಆಗಿ ಗಿಡಕ್ಕೆ ಬೇಕಾದಂಥ ರೀತಿಯೊಳಗೆ ತಗೊಳೋದಕ್ಕೆ. ಆ ದೃಷ್ಟಿಯಿಂದ ಸಾಧ್ಯವಾದಷ್ಟು ಮುಂಚಿತವಾಗಿ ಬೆಳೆಸಿ ಅಂತಕ್ಕಂಥದ್ದೇ ನಾನು ಇದನ್ನು ರೈತರಿಗೆ ಮನವರಿಕೆ ಮಾಡಿಕೊಡ್ತೀನಿ. ಬಂದು ಇನ್ನೊಂದ್ಸಲ ನಾನು ಬರ್ತೀನಿ ಸರ್, ಈಗಾಗಲೇ ನಾನು ಹಾಕಬೇಕು ಭತ್ತ ಹಾಕಬೇಕು, ನೆಕ್ಸ್ಟ್ ಯಾವ ತಳಿಗಳನ್ನು ನಮ್ಮ ಏರಿಕೆ ನಾವು ಸೂಕ್ತವಾಗಿ ಬಳಸಬೇಕು? ನಾನು ಹೇಳೋದಷ್ಟು ರೈತರಿಗೆ, ನಿಮ್ಮ ಮಣ್ಣಿನ ಪರೀಕ್ಷೆ ಮಾಡಿಕೊಳ್ಳಿ ಫಸ್ಟು. ಮಣ್ಣು ಪರೀಕ್ಷೆ ಇಲ್ಲದನ್ನೇ ಭತ್ತ ಬೆಳೆಬೇಡಿ. ರೈತರುಗಳಿಗೆ ಮಣ್ಣಿನ ಪರೀಕ್ಷೆ ಮಾಡಿಸ್ಕೊಂಡು, ನಾನಾಗಲೇ ಹೇಳಿದೆ ಮಣ್ಣು ಪರೀಕ್ಷೆ ಮಾಡ್ಕೊಳ್ಳೋಕೆ ಕೆಲವು ನಿಯಮಗಳಿದ್ದಾವೆ. ನೀವು ಭತ್ತ ಕಟಾವ್ ಆದಮೇಲೆ ಮಣ್ಣು ಪರೀಕ್ಷೆ ಮಾಡಿಸ್ಕೊಳ್ಳಿ, 2 feet ಹಾಳ ಮಣ್ಣು ತೆಗ್ರಿ, 2 feet ಹಾಳ ಕಂಪ್ಲೀಟ್ ಇರ್ತಕ್ಕಂಥ ಮೇಲ್ಭಾಗದ ಮಣ್ಣನ್ನು, 2 feet ಕಂಪ್ಲೀಟ್ ಇರ್ತಕ್ಕಂಥ ಮಣ್ಣು ಹೊರಗಡೆ ತೆಗೆದಾಕಿ, ಮೇಲೆ 2 feet ಮೇಲೆ ಇರತಕ್ಕಂಥ ತಳಭಾಗದ ಮಣ್ಣು ಕಂಪ್ಲೀಟ್ ಆಗಿ ಮೇಲಿಂದ ಸವರ್ಕೊಳ್ಳಿ. ಒಂದೊಂದು ಅದೇ ಥರ ನಾಲ್ಕು ಜಮೀನನ್ನು 4 ಭಾಗದಲ್ಲಿ ಮಾಡಿ, ಆ 4 ಗುಡ್ಡೆಗಳನ್ನು 1 kg ಮಣ್ಣನ್ನು ಮಿಶ್ರಣ ಮಾಡಿಬಿಟ್ಟು 4 ಭಾಗದಿಂದ ಮಿಶ್ರಣ ಮಾಡಿ 1, 2, 3, 4 ನಂಬರ್ ಕೊಡಿ. 1, 3 ಅಂದರೆ 2 kg ಇಷ್ಟು ಮಣ್ಣು ತೆಗೆದು 2 kg ಇಷ್ಟು ಉಳಿತದೆ. ಅದನ್ನು ಮತ್ತೆ 4 ಭಾಗ ಮಾಡಿ, ಮತ್ತೆ ಅದನ್ನು ಅಪೋಸಿಟ್ ವಿರುದ್ಧವಾಗಿರ್ತಕ್ಕಂಥ ಮಣ್ಣನ್ನು 2 ತೆಗೆದಾಕಿ 1 kg ಮಣ್ಣನ್ನು ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕಾಗಿರ್ಬೋದು, ಆಯಾ ಜಿಲ್ಲೆಯ ಕೃಷಿ ವಿಜ್ಞಾನ ಕೇಂದ್ರಕ್ಕಾಗಿರ್ಬೋದು, ಮಣ್ಣು ಪರೀಕ್ಷೆ ಕೇಂದ್ರಕ್ಕೆ ತಗೋದ್ರೆ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಅಲ್ಲಿ ಏನು ಸಮಸ್ಯೆಗಳಿದೆ ಅಂತ ಗುರುತಿಸ್ತಾರೆ. ಆ ಆಧಾರದ ಮೇಲೆ ನೀವು ಅವು ಏನು ಅನುಕೂಲ ಆಗುತ್ತೆ ಅಂದರೆ ತಳಿಗಳನ್ನ ಆಯ್ಕೆ ಮಾಡ್ಕೊಳ್ಳೋಕೆ ಕೂಡ ಅವು ಭಾಳ ಮುಖ್ಯ. ಯಾಕಂದರೆ ನೀವು pH ಜಾಸ್ತಿ ಇತ್ತು, pH 7.5 ಅಥವಾ 8.5, ಚೌಳು ಮಣ್ಣಿತ್ತು, ಕ್ಷಾರ ಮಣ್ಣಿತ್ತು ಅಂತಂದ್ರೆ 8.5 ಜಾಸ್ತಿ ಇತ್ತು ಅಂದ್ರೆ ಕ್ಷಾರಕ್ಕೆ ಹೋಗುತ್ತೆ. ಅಂತ ಸಮಯದಲ್ಲಿ ಸೂಕ್ತವಾದಂತಹ ತಳಿಗಳನ್ನ ಆಯ್ಕೆ ಮಾಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ನೀವು ರೈತರು ನೀವು ಜಾಸ್ತಿ pH ಇದ್ದು ಸೂಕ್ತವಾದಂತಹ ತಳಿ, ಸೂಕ್ಷ್ಮವಾಗಿರೋ ತಳಿ ಆಯ್ಕೆ ಮಾಡ್ಕೊಂಡು ಇಳುವರಿ ಬರೋದಿಲ್ಲ. ಆ ದೃಷ್ಟಿಯಿಂದ ಫಸ್ಟ್ ಇದು ಮಣ್ಣು ಪರೀಕ್ಷೆ ಬಹಳ ಮುಖ್ಯ ಅಂತಕ್ಕಂಥ ರೈತರಿಗೆ ಇದೊಂದು ಬದಲಾವಣೆ ಬರಬೇಕು ರೈತರಲ್ಲಿ ಅಂತಕ್ಕಂಥದ್ದು. ಇನ್ನೊಂದು ತಳಿಗಳು ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನಾನು. ನಿಮ್ಮ ಏರಿಯಕ್ಕೆ ಸೂಕ್ತವಂತ, ಆಯಾ ಜಮೀನುಗಳಿಗೆ ಸೂಕ್ತವಾದಂತಹ, ಏರಿಯಕ್ಕೆ ಸೂಕ್ತವಾದಂತಹ ತಳಿಗಳು ಯಾವ ಬರ್ತವೆ ಅಂತಕ್ಕಂಥದ್ದು. ಉದಾಹರಣೆಗೆ ನಾನು ಹೇಳ್ತೀನಿ, ಈ ಖರೀಫ್ ಮಳೆಗಾಲಕ್ಕೆ ಈ ಸಂದರ್ಭಕ್ಕೆ ನೀರು ಬಿಡ್ತಾ ಇದ್ರೆ ಈ ಸಂದರ್ಭ ಈಗಾಗಲೇ, ಬಟ್ ಈ ವರ್ಷ ಬೇಗ ಆಗ್ತದೆ, ಸಂತೋಷದ ವಿಚಾರ ಇದು. ಯೂಶ್ವಲಿ ನಾನು ಈ ಮಳೆಗಾಲಕ್ಕೆ ಸೂಕ್ತವಾದಂಥ ತಳಿಗಳಾಗಿರ್ಬೋದು, ಈ ಭಾಗ ವಲಯ ಅಂತ ನಾವು ನೋಡಿದ್ರೆ ಚಾಮರಾಜನಗರ ಮೈಸೂರು ಜಿಲ್ಲೆಗೆ ಹೋದರೆ ಕೆಲವು ಭಾಗಕ್ಕೆ ಹೋದರೆ, ಕೆಲವು ಮಂಡ್ಯಕ್ಕೆ ಇಡಕ್ಕೆ ಹೋದರೆ BR ಈ ದೀರ್ಘಾವಧಿ ತಳಿಗಳು ಬರ್ತಾವೆ, BR 2655, ಭಾಳ ಸೂಕ್ತವಾದಂಥ ತಳಿ, ರೋಗ ತಡ್ಕೊಳ್ತದೆ. ಪ್ಲಸ್ ಇದಲ್ದೇ ಜಯ ಕೆಲವು ಕಡೆ ಸೂಕ್ಷ್ಮತೆ ಇದೆ, ಚೆನ್ನಾಗಿ ರೋಗ ತಡ್ಕೊಂಡು ಬರ್ತಕ್ಕಂಥ ಒಂದು ತಳಿನ ಬಿಡಿಕೆ ಮಾಡ್ಕೊಬೋದು. ಮಧ್ಯ ಒಂದೇ ತಳಿಗಳು ಬರ್ತವೆ, AR 64 ಬರ್ಬೋದು, ಭಾಳ ಸೂಕ್ತವಾದಂಥ ತಳಿ, ಬೇಸಿಗೆ ಮತ್ತು ಈ ಮಳೆಗಾಲಕ್ಕೆ ಸೂಕ್ತವಾದಂಥ ಒಂದು ತಳಿ. AR 64 ಅಂದರೆ ಜನರಲ್ಲಿ ಮಿನ್ಲಾಂಗ್ ಅಂತ ರೈತರು ಕರೀತಾರೆ, ಅದು ಆಗಿರ್ಬೋದು. ಇಲ್ಲ 1001 MT-1001 ಆಗಿದೆ. ಕೆಲವು ಭಾಗದಲ್ಲಿ ಜ್ಯೋತಿ ಇದೆ. ಜ್ಯೋತಿ ಬೆಳೆಯಲಿಕ್ಕೆ ಸೂಕ್ತ ಇಲ್ಲ ಅಂತಲ್ಲ, ಜ್ಯೋತಿಯಲ್ಲಿ ರೋಗ ತಡ್ಕೊಳ್ತಕ್ಕಂಥ ಗುಣಧರ್ಮಗಳಿಲ್ಲ, ರೋಗಕ್ಕೆ ಭಾಳ ಸೂಕ್ಷ್ಮವಾದಂಥ ತಳಿ, ಕೆಲವು ಬದಲಾವಣೆಗಳು ಮಾಡ್ಕೊಳ್ಬೇಕಾಗುತ್ತೆ. ಈಗ ಸುತ್ತೂರು ಕೆಲವು ನರಸೀಪುರ ಸುತ್ತೂರು ಭಾಗದಾಗ ಜ್ಯೋತಿ ಭಾಳ ಪ್ರಾಮುಖ್ಯತೆ, ಯಾಕಂದ್ರೆ ಕೇರಳ ಮಾರ್ಕೆಟ್ ಇದೆ ಅವ್ರಿಗೆ, ಅಲ್ಲಿ ಜಾಸ್ತಿ ಇಷ್ಟಪಡ್ತಾರೆ, ಅದಕ್ಕೆ ಅವ್ರು ಮಾರ್ಕೆಟ್ ದೃಷ್ಟಿಯಿಂದ ಅದು ಬೆಳೀತಾರೆ. ಬಟ್ ರೋಗ ತಡ್ಕೊಳ್ಳೋಕ್ಕಂಥ ಕೆಪಾಸಿಟಿ ಕಡಿಮೆ ಇದೆ, ಅದು ಸೂಕ್ಷ್ಮವಾದಂಥ ರೋಗಗಳಿಗೆ ಸೂಕ್ಷ್ಮವಾದಂಥ ತಳಿ, ಅದು ಕೆಲವು ಬದಲಾವಣೆಗಳು ಬರಲೇಬೇಕು ರೈತರಲ್ಲಿ. ತಪ್ಪುಗಳಿದ್ದಾವೆ, ಅದನ್ನು ಸ್ವಲ್ಪ ನಾನು ಹೇಳ್ತೀನಿ ಯಾವ ಬದಲಾವಣೆ ಬರಬೇಕಂತ. ಅಂದರೆ ತಳಿಗಳು ಆಯ್ಕೆ ಮಾಡ್ಕೋಬೋದು ಅಂತಕ್ಕಂಥ ಕೆಲವು ಸ್ವಲ್ಪ ಲೇಟ್ ಆಯಿತು ಅಂತಂದರೆ ಕೆಲವು ಈಗ ಇತ್ತೀಚೆಗೆ ಕೆಲವು ಪಾಪ್ಯುಲರ್ ಆಗ್ತದೆ. ಏನಂದರೆ ಇತ್ತೀಚೆಗೆ ಸ್ವಲ್ಪ ಸಣ್ಣ ಭತ್ತಗಳಿಗೆ ಒತ್ತು ಕೊಟ್ಟು ಜಾಸ್ತಿ ಬೆಳೀತಾರೆ. ಗಂಗಾವತಿ ಸೋನೆ ಈ ಏರಿಕೆ ಭಾಳ ಸೂಕ್ತ, ಉತ್ತರ ಕರ್ನಾಟಕದಲ್ಲಿ ಭಾಳ ಪ್ರಾಮುಖ್ಯತೆ ಅದು. ಯಾಕಂದರೆ ಎಲ್ಲೆಲ್ಲಿ pH ಜಾಸ್ತಿ ಇದೆ, ರಸಾರ ಜಾಸ್ತಿ ಇದೆ, 7.5-8.5 ರಸಾರ ಜಾಸ್ತಿ ಇದೆ, ಅಂದರೆ ಚೌಳು ಮಣ್ಣಿದೆ ಅಲ್ಲಿ, ಭಾಳ ಸೂಕ್ತ ಆಗ್ತದೆ. ಗಂಗಾವತಿ ಸೋನೆ ಬಳಸಿ. ನಮ್ಮ ಏರಿಯಾಗೆ ಕೂಡ ರೆಕಮೆಂಡ್ ಇದೆ, ವಲಯ 6 ಕೂಡ ರೆಕಮೆಂಡೇಷನ್ ಇದೆ, ಅದನ್ನು ಬಳಸಿ. ಕೆಲವು JJL 1798 ಅದನ್ನು ಬಳಸ್ಬೋದು. ಇಲ್ಲಿ ಸಣ್ಣ ಭತ್ತಗಳ ವಿಚಾರಕ್ಕೆ ಬಂದರೆ ನಾನು ಹೇಳ್ತು, ಈಗೆಲ್ಲ ಇತ್ತೀಚೆಗೆ ಒಂದು RNR 1058 ಬೆಳೀತಾ ಇದ್ದಾರೆ, 1508 ಬೆಳೀತಾ ಇದ್ದಾರೆ. ಬಟ್ ಆ್ಯಕ್ಚುಲಿ ಅದಿನ್ನೂ ಶಿಫಾರಸು ಮಾಡಿಲ್ಲ, ಈ ಏರಿಯಾಗೆ ಶಿಫಾರಸು ಮಾಡಿಲ್ಲ. ಕೆಲವು ರೈತರೇ ತಾವಾಗೆ ಇಳುವರಿ ಬರೋದ್ರಿಂದ, ಅತಿ ಕಡಿಮೆ ಅವಧಿಯಲ್ಲಿ ಬರೋದ್ರಿಂದ, ಮಾರ್ಕೆಟ್ನಲ್ಲಿ ಬೇಡಿಕೆ ಇರೋದ್ರಿಂದ ಬೆಳೀತಾ ಇದ್ದಾರೆ, ಬೆಳ್ಕೋಬೋದು ಇಲ್ಲ ಅಂತಲ್ಲ, ಬಟ್ ಶಿಫಾರಸು ಇಲ್ಲ ಏರಿಯಾಕ್ಕೆ ಇದು. ಇದನ್ನು ಸ್ವಲ್ಪ ತಿಳ್ಕೋಬೇಕು. ಆದರೆ ಮಿನಿಲಾಂಗು 1001, 1010 ಈ ಏರಿಯಾಕ್ಕೆ BR 2655 ಜಯ ರಾಶಿ, ಇವು ಸ್ವಲ್ಪ ನಮ್ಮ ಏರಿಯಾಕ್ಕೆ ಭಾಳ ಸೂಕ್ತ. ಇವೆಲ್ಲ ಏರಿಯಾಕ್ಕೆ ಮಾಡ್ಕೋಬಹುದು ಅಂತಕ್ಕಂದ್ರೆ, ಏರಿಯಾಕ್ಕೆ ಅಥವಾ ಬೇಸಿಗೆ ಮಾಡ್ಕೋಬಹುದು. ಅಂದ್ರೆ ತಳಿಗಳು ಒಂದೇ ವರ್ಷ ಹಾಕಿದ್ರೆ ಮತ್ತೆ ಮುಂದಿನ ವರ್ಷ ಅದೇ ತಳಿ ಮತ್ತೆ ಅದೇ ಜಾಗ ಹಾಕ್ಬೇಡಿ, ಬದಲಾವಣೆ ಮಾಡ್ಕೊಂಡು. ಅದ್ರ ಕೂಡ ತಳಿ ಬಹಳ ಬದಲಾವಣೆ, ತಳಿ ಬದಲಾವಣೆ 10% ಇಳುವರಿ ಹೆಚ್ಚು ಮಾಡಬಲ್ದು. ನೀವು ವರ್ಷ ಪಡ್ತೀನಿ ನಾನು ಮಿನಿಲಂಗ್ ಹಾಕಿದ್ರೆ ಮತ್ತೆ ಮುಂದಿನ ವರ್ಷ ಅದೇ ತಳಿ ಮತ್ತೆ ಬೇಸಿಗೆ ಅದೇ ತಳಿ, ಅದು ಬೇಡ. ತಳಿಗಳ ಅಟ್ಲೀಸ್ಟ್ ತಳಿಗಳ ಬದಲಾವಣೆ ಕೂಡ ಬರಲಿ ಅಂತ ಬಂದ್ರೆ 10% ಇಳುವರಿ ಹೆಚ್ಚಾಗ್ಲಿಕ್ಕೆ ಕಾರಣ ಆಗ್ತದೆ ಅಂತಕ್ಕಂಥದ್ದು ಒಂದು. ಸಾಧ್ಯವಾದಷ್ಟು ರೈತರಿಗೆ ನೆಕ್ಸ್ಟ್ ನನ್ನ ಪ್ರಶ್ನೆ ಏನಂತಂದ್ರೆ, ತಳಿಗಳಿಗೆ ಬೀಜ ಕಲೆಕ್ಷನ್ ಮಾಡ್ಲಿಕ್ಕೆ ಒಂದು ಮಾಡ್ತಾರೆ. ಬೀಜ ಬಹಳ ಮುಖ್ಯ ಪ್ರಾಮುಖ್ಯತೆ. ಭತ್ತದಲ್ಲಿ ಸಕ್ಸಸ್ ಅನ್ನೋದು ಬೀಜದ ಮೇಲೆ ನಿಂತಿರುತ್ತೆ, ಬಹಳಷ್ಟು ರೈತರಿಗೆ ಗೊತ್ತಿಲ್ಲ. ಯಾಕಂದ್ರೆ ಬೀಜದಿಂದ ಬರ್ತಕ್ಕಂಥ ರೋಗಗಳು ಬಹಳಷ್ಟು ಇದಾವೆ. ಬೆಂಕಿ ರೋಗ ಬೀಜದಿಂದ ಬರ್ತಕ್ಕಂಥದ್ದು, ಎಲೆಚುಕ್ಕಿ ರೋಗ ನಿಮಗೆ ಕಂದುಗೆ ಎಲೆಚುಕ್ಕಿ ರೋಗ ಬೀಜದಿಂದ ಬರ್ತಕ್ಕಂಥದ್ದು, ಕಾಂಡ ಕವಚ ಎಲೆಮಚ್ಚು ರೋಗ ಬೀಜದಿಂದ, ಊದುಬತ್ತಿ ರೋಗ ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ಪ್ರಮಸ ಆಗ್ಬಿಟ್ಟಿದೆ. ಊದುಬತ್ತಿ ರೋಗ ಅದು ಬೀಜದಿಂದ ಬರ್ತಕ್ಕಂಥ ರೋಗ. ಬೀಜ ಬಹಳ ಮುಖ್ಯ, ಆಯ್ಕೆ ಮಾಡ್ಕೊತಕ್ಕಂಥ ಬೀಜ ಬಹಳಷ್ಟು ಪ್ರಾಮುಖ್ಯತೆ, ಉತ್ತಮವಾದಂಥ ಬೀಜ, ರೋಗರಹಿತ ಬೀಜ ಇರಬೇಕು. ನಾನು ಬಹಳಷ್ಟು ರೈತರಿಗೆ ಹೇಳ್ತೀನಿ, ಒಂದು ಮೂರ್ನಾಲ್ಕು ಮೂಲ ಇದೆ ರೈತರಿಗೆ ಬೀಜ ಅಂದರೆ, ರೈತ ಸಂಪರ್ಕ ಕೇಂದ್ರ, ರೈತ ಸಂಪರ್ಕ ಕೇಂದ್ರ ಬೀಜಕ್ಕೆ ಫಿಕ್ಸ್ ಅವ್ರು ಕೊಡಬೇಕು. ಒಂದು ಮೂಲ ತಗೊಂಬೇಡಿ ಅಂತ ನಾನು ಹೇಳ್ತಿಲ್ಲ. ಯಾರು 100% ಉತ್ತಮವಾದಂಥ ರೋಗರಹಿತ ಬೀಜ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಕತ್ತೀನಿ ಅಷ್ಟೇ ನಾನು. ನಿಮಗೆ ಬೇಕಾಗಿದ್ದು 100% ರೋಗರಹಿತ ಬೀಜ ಕೊಡಬೇಕು, ಬಟ್ ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ತಗೊಳ್ಳೋ ರೈತ ತಗೊಳ್ಬರೋ ಮೂಲ ಅಂದ್ರೆ ಆರ್ ಎಸ್ ಕೆ, ನಾನಾಗಲೇ ಹೇಳಿದ್ದು ಒಂದು. ಇಲ್ಲೊಂದು ಕೆಲವು ನ್ಯಾಷನಲ್ ಸೀಡ್ ಕಾರ್ಪೊರೇಷನ್ಗಳು ಬೀಜ ನಿಯಮಗಳಿದಾವೆ, ನಿಗಮಗಳಿದಾವೆ, ಅಲ್ಲಿ ತರ್ತಾರೆ. ಕೆಲವು ವೈಜ್ಞಾನಿಕ ಕೇಂದ್ರಗಳಿದಾವೆ, ಅಂದ್ರೆ ಉದಾಹರಣೆಗೆ ವಿಶಿ ಫಾರ್ಮ್ ಮಂಡ್ಯದಲ್ಲಿ ಕೆಲವು ಉತ್ಪಾದನೆ ಮಾಡ್ತಾರೆ, ಅಲ್ಲಿರ್ತಕ್ಕಂಥ ಅಲ್ಲಿ ಕೆಲವು ವೈಜ್ಞಾನಿಕ ಇರ್ತಕ್ಕಂಥ ಕೇಂದ್ರಗಳು ಅವ್ರು ಸ್ವಲ್ಪ ಬೀಜ ಉತ್ಪಾದನೆ ಮಾಡಿ ಕೊಡ್ತಾರೆ. ಇವು ಯಾವ ಮೂಲ ಸಿಗಲಿಲ್ಲ ಅಂದ್ರೆ ರೈತರು ತಮ್ಮಲ್ಲಿರ್ತಕ್ಕಂಥ ಹಿಂದಿನ ಬೀಜಗಳನ್ನೇ ತಾವು ಬಳಸಿಬಿಡೋದು ಲಾಸ್ಟ್ಗೆ, ಲಾಸ್ಟ್ ಆಪ್ಷನ್. ಇಲ್ಲ ಪಕ್ಕದಲ್ಲಿ ಇರ್ತಕ್ಕಂಥ ರೈತ ಬೆಳೆದಿರ್ತಕ್ಕಂಥದ್ದು, ಇಲ್ಲ ಬೇರೆ ತಾವೇ ಬೆಳೆದಿರ್ತಕ್ಕಂಥ ಹಿಂದಿರ್ತಕ್ಕಂಥ ಬೀಜ. ನಾನು ಯಾರೇ ಬೀಜ ಕೊಡಲಿ 100% ಉತ್ತಮವಾದಂಥ ಬೀಜ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕು ಸರ್ ಹಂಗಾದ್ರೆ ಅಂತ ಕೇಳ್ಬೋದು ರೈತರ ಪ್ರಶ್ನೆ. ಸರ್ ನಾಂಗ್ ಏನ್ ಮಾಡ್ಬೇಕು 100% ಒಳ್ಳೆ ಬೀಜ, ನಾನು ಬೀಜಕ್ಕೆ ಉತ್ಪಾದನೆ ಬೀಜಕ್ಕೆ ಬೇಕು. ಯಾರೇ ಬೀಜ ಕೊಡ್ಲಿ ನೀವು ರೆಡಿ ಮಾಡ್ಕೋಬೇಕು ಅದನ್ನ. ನಾನು ಅದು ಬಹಳಷ್ಟು ಹೇಳೋದು, ರೈತರು ಯಾರೇನೇ ಕೊಡ್ಲಿ ನೀವು ರೆಡಿ ಮಾಡ್ಕೋಬೇಕು. ಹೆಂಗ್ ಮಾಡ್ಕೊಳ್ಳೋದು ಅನ್ನೋದು ವಿಜ್ಞಾನ ತಿಳ್ಕೊಂಡಿರ್ಬೇಕು ಅನ್ನೋದು. ಈಗ ಯಾರು ಅಷ್ಟ್ ಮಾಡ್ತಾ ಇಲ್ಲ. ಏನ್ ಮಾಡ್ತಾ ಇಲ್ಲ, ಕೆಲವ್ರು ರೈತರಲ್ಲಿ ಒಂದು ಹಳೆ ಪದ್ಧತಿ ಇತ್ತು, ಈಗ ಸ್ವಲ್ಪ ಬಿಡ್ತಾ ಬಂದಿದ್ದಾರೆ ಕೆಲವರು. ಏನ್ ಬಿಡ್ತಾ ಇದಾರೆ ಅಂದ್ರೆ, ಯಾರೇ ಬೀಜ ಕೊಟ್ಟ ತಕ್ಷಣ ನೀರಿನ ತಂದು, ಸಿಹಿ ನೀರಿನ ತಂದು ನೆನೆಸ್ಬಿಟ್ಟು ಸುಮ್ಮನೆ ಜಸ್ಟ್ ಬೀಜನ ಸುಮ್ಮನೆ ನೀರಿನ ಹಾಕ್ತಿದ್ರು. ನೆನೆಸೋದು ಬೇರೆ, ಈಗ ನೆನೆಸ್ತಾರೆ ಅದು ಬೇರೆ ವಿಚಾರ, ಬಟ್ ಸುಮ್ಮನೆ ತಂದಿರ್ತಕ್ಕಂಥ ಬೀಜನ ನೀರಿನೊಳಗ ಸುಮ್ಮನೆ ಹಾರಡೋದು, ಹಿಂಗೆ ಹಾಕೋದು. ಹಾಕಿದ್ರೆ ಜೋಳ ಬೀಜ ಮೇಲೆ ತೇಳ್ತಿದ್ವು, ಹೌದಾ? ಕೆಳಗಡೆ ಚೆನ್ನಾಗಿ ಗಟ್ಟಿ ಬೀಜ ಕೆಳಗಡೆ ಮುಣುಗ್ತಾ ಇತ್ತು. ಜೋಳ ಬೀಜನ ತೆಗೆದಾಕ್ಬಿಟ್ಟು ಗಟ್ಟಿ ಬೀಜನ ಬೀಜಕ್ಕೆ ಉಪಯೋಗಚಾರ ಮಾಡ್ತಿದ್ರು, ಬೀಜಕ್ಕೆ ಉಪಯೋಗಿಸ್ತಿದ್ರು. ಯಾರಾದ್ರೂ ಈ ಪದ್ಧತಿ ಮಾಡ್ತಾ ಇದ್ರೆ ಮುಂದುವರ್ಸ್ರಿ ಒಳ್ಳೇದು. ಉಪ್ಪು ನೀರಿನ ದ್ರಾವಣ ಅಂದ್ರೆ ಉಪ್ಪು ನೀರು ಜಸ್ಟ್ ಬರೀ ಇದನ್ನ ಮಾಡ್ತಿದ್ರು ಸರ್. ಅವಾಗ ಹಿಂದಿನ ಒಂದು ಅವಾಗಿನ್ನೂ ಆ ನಾಲೆಡ್ಜ್ ಬಂದಿರಲಿಲ್ಲ. ಸ್ವಲ್ಪ ಬದಲಾವಣೆ ಬಂತು. ಏನಂದ್ರೆ ಉಪ್ಪು ನೀರಿನೊಳಗೆ ಏನಾಗ್ತದೆ, ಸಿಹಿ ನೀರಿನೊಳಗೆ ಅದೇನಾಗ್ತದೆ ಅಂದ್ರೆ, ಕೆಲವು ಸ್ವಲ್ಪ ಪರ್ಸೆಂಟ್ ಜೋಳ ಅಂದ್ರೆ ಮುಕ್ಕಾಗಿತ್ತು, ಏನಾದ್ರೂ ಜೋಳ ಇತ್ತಂದ್ರು ಅದು ಕೂಡ ಸಿಹಿ ನೀರಿನೊಳಗೆ ಮುಳುಗಿಬಿಡ್ತಿತ್ತು. ಬಟ್ ಯಾವುದು 100% ಪ್ಯೂರ್ ಅಂತಂದ್ರೆ, ಯಾವ ಬೀಜ ಉಪ್ಪು ನೀರಿನೊಳಗೆ ಮುಳುಗುತ್ತೆ ಅದು 100% ಪ್ಯೂರ್ ಸೀಡ್. ಉಪ್ಪು ನೀರಿನೊಳಗೆ ಮುಳುಗಬೇಕು. ಹೆಂಗ್ ಮಾಡ್ಕೋಬೇಕು ಉಪ್ಪು ನೀರಿನ ದ್ರಾವಣ ಅಂತ ಬಹಳಷ್ಟು ಮುಖ್ಯ. ನಾನು ಎಸ್ಪೆಷಲಿ ಖರೀಫ್ ಈ ಮಳೆಗಾಲದ ಬೆಳೆಗೆ ಕಂಪಲ್ಸರಿ ಆಗಿ ರೈತರಿಗೆ ಹೇಳ್ತೇನೆ, ಯಾಕಂದ್ರೆ ಬೀಜ ಬಹಳ ಮುಖ್ಯ. ರೋಗ ಇರ್ತಕ್ಕಂಥ ಬೀಜ ಒಂದು ಸಸಿ ಮಡಿಗೆ ಹೋದ್ರೆ ಸುತ್ತ ಇರ್ತಕ್ಕಂಥ 100 ಬೀಜನ ಕೆಡಿಸಿ ಆಗ್ತದೆ. ಯಾಕಂದ್ರೆ ಗಾಳಿ ಮುಖಾಂತರ ಆಡ್ತದೆ. ಒಂದ್ ಬೀಜ ಸುತ್ತ ಇರ್ತಕ್ಕಂಥ 100 ಬೀಜನ ಕೆಡಿಸಿ ಅಂದ್ರೆ ನೀವು 100 ಬೀಜ ಹೋಗ್ತಂದ್ರೆ 1000 ಕೆಟ್ಟೋಗ್ತಾವೆ ಅಲ್ಲಿ. ಗಾಳಿ ಮುಖಾಂತರ ಆಡ್ತದೆ, ಬಹಳಷ್ಟು ಮುಖ್ಯ ರೈತರು. ಇದನ್ನ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳಿ. ಅದಕ್ಕೆ ನಾನೇನ್ ಮಾಡಿ, ನೀವು ಯಾರೇ ರೈತರು ಕೊಡ್ರಿ, ನೀವು ನಾಟಿ ಮಾಡ್ತೀರಿ ಹಿಂದಿನ ದಿವಸ ನಾವು ಸಸಿ ಮಡಿ ಹಾಕ್ತೀನಿ ಅಂದ್ರೆ ಹಿಂದಿನ ದಿವಸ ಏನ್ ಮಾಡಿ, ಬೀಜನ್ನ ಒಂದು 40 ಲೀಟರ್ ನೀರು ತಗೊಳ್ರಿ. ಒಂದು ಬ್ಯಾರಲ್ 100 ಲೀಟರ್ ಹಿಡಿತಕ್ಕಂಥ ಒಂದು ಬ್ಯಾರಲ್ ತಗೊಳ್ರಿ, ಅದಕ್ಕೆ 40 ಲೀಟರ್ ನೀರು ಹಾಕ್ರಿ. ಅದಕ್ಕೇನು ಮಾಡ್ರಿ, 40 ಲೀಟರ್ ನೀರಿಗೆ 10 ಕೆಜಿ ಉಪ್ಪು ಮಿಶ್ರಣ ಮಾಡಿ. 1:4 ಅಂದ್ರೆ ಒಂದು ಭಾಗ ಉಪ್ಪು ಇರಬೇಕು, 4 ಭಾಗ ನೀರು ಇರಬೇಕು. ಅಂದ್ರೆ 40 ಲೀಟರ್ ನೀರಿಗೆ 10 ಕೆಜಿಯಷ್ಟು ಉಪ್ಪು. ಆ ಉಪ್ಪನ್ನ ಉಪ್ಪು ದ್ರಾವಣ ಮಾಡ್ಕೊಂಡ್ರಿ. ನೀರಿಗೆ ಉಪ್ಪು ಕರಗಿದ ಮೇಲೆ ಏನ್ ಮಾಡ್ರಿ, ಆ ಬೀಜನ ಏನೇ ಬೀಜ ತಗೊಂಬಂದಿರ್ರಿ, ಆ ಬೀಜನ ಜಸ್ಟ್ ಉಪ್ಪು ನೀರಿನೊಳಗೆ ಮುಣುಗಿಸಿ. 100% ಯಾವ್ದು 100% ಪ್ಯೂರ್ ಇದ್ರೆ ಮಾತ್ರ ಉಪ್ಪು ನೀರು ತಳಭಾಗದಲ್ಲಿ ಮುಣುಗುತ್ತೆ. ನೀವು ಉದಾಹರಣೆ 25 ಕೆಜಿ ಬೀಜ ಹಾಕಿ 5 ಕೆಜಿ ಮ್ಯಾಗತ್ತೆ ಇರ್ತವೆ ಹೆಚ್ಚು ಕಡಿಮೆ. ಅದನ್ನ ನೀವು ಟೆಸ್ಟ್ ಮಾಡಿ ನೋಡಿ ರೈತರು. ನಾನು ಹೇಳಿದ ಒಂದ್ಸಲ ಪರೀಕ್ಷೆ ಮಾಡಿ ನೋಡೇ ಬಿಡಿ, ಹೌದಾ ಹೇಳ್ತಕ್ಕಂಥದ್ದು ಸತ್ಯ ಇದೆಯಾ ಇಲ್ಲೋ, ಇಲ್ಲ ಅಂದ್ರೆ ಗುಣಮಟ್ಟ ಎಷ್ಟಿದೆ. ಗುಣಮಟ್ಟ ಅಂದ್ರೆ ಖಾತ್ರಿ ಆಗುತ್ತೆ. ಉಪ್ಪು ನೀರಿನಾಗ ನಾವು 5 ಕೆಜಿ ಮುಣಗಿತು ಅಥವಾ 3-4 ಕೆಜಿ ಮುಣಗಿತು ಅಂತಂದ್ರೆ ಕೆಳಗಡೆ ಇರ್ತಕ್ಕಂಥ ಬೀಜ ನಿಮಗೆ ಬೀಜ ಬಿತ್ತನೆ ಮಾಡ್ಲಿಕ್ಕೆ ಸೂಕ್ತ ನರ್ಸರಿಗೆ, ಅದು ಅದನ್ನ ಬಿತ್ತನೆ ಮಾಡಿ ಅಂತಕ್ಕಂಥದ್ದು ನಾನು ಉದ್ದೇಶ. ಆಮೇಲೆ ನಿಮಗೆ ನೆನಪಿರಲಿ, ಎಷ್ಟೊತ್ತು ನೆನೆಸ್ಬಿಟ್ಟಂಗೆ ಹೋಗ್ಬಿಟ್ರಿ ರೈತ, ನನಗೆ ಭಾಳಷ್ಟು ಇಷ್ಟೇ. ಎಷ್ಟೊತ್ತು 2-3 ನಿಮಿಷ ನೆನೆಸ್ಬೇಕು, ನೀವು ಗಂಟೆಗಟ್ಟಲೆ ನೆನೆಸಂಗಿಲ್ಲ ಅದನ್ನ. 2-3 ನಿಮಿಷ ಜಸ್ಟ್ ಜೊಳ್ಳಿರೋ ಬೀಜ ಇಮ್ಮಿಡಿಯೇಟ್ಲಿ ಮೇಲೆ ತೇಲ್ಬಿಡ್ತೈತೆ. ಅದು ಜೊಳ್ಳಿರೋ ಬೀಜನ ಮೇಲೆ ತೆಗೆದಾಕ್ರಿ, ಕೆಳಗಡೆ ಇರ್ತಕ್ಕಂಥ ಕೆಳಗಡೆ ಮುಣಗಿರ್ತಕ್ಕಂಥ 100% ಪ್ಯೂರ್ ಸೀಡನ್ನು ತೆಗೆದು 2 ಸಲ ಚೆನ್ನಾಗಿ ಸಿಹಿ ನೀರಿಂದ ತೊಳೆರಿ. ತೊಳಿಲಿಲ್ಲ ಅಂದ್ರೆ ಒಂದು ಬೀಜ ಮೊಳಕೆ ಹೊಡೆಯಲ್ಲ, ನೆನಪಿರಲಿ ರೈತರಿಗೆ. ಯಾಕಂದ್ರೆ ಕ್ಲೋರೈಡ್, ಅದು ಸೋಡಿಯಂ ಕ್ಲೋರೈಡ್. ನೀವು ಕ್ಲೋರೈಡನ್ನು ಹೋಗಿ ಕುತ್ಕೊಂತು ಅಂತಂದ್ರೆ ಉಪ್ಪಿನಂಶ ಕುಂತ್ಕೊಂತಂದ್ರೆ ಸುಟ್ಟ ಬಿಡ್ತೈತೆ ಬರ್ತಕ್ಕಂಥ ಮೊಳಕೆ. ಇವೆಲ್ಲ ಬಹಳಷ್ಟು ಸಮಸ್ಯೆಗಳಿದಾವೆ ರೈತರು ಕೆಲವು ಮಾಡಿದ್ದಾರೆ. ಇದೇ ನನಗೆ ಹೋಗ್ತಾ ಹೋದ್ರೆ ನಾನು ಕಣೆನೂರು ಇಲ್ಲಿ ಬರ್ತದೆ, ನಿಮ್ಗೆ ಕಪ್ಪುಗಾಲ ಎತ್ತಲಿ ನಂಜನಗೂಡು ಹತ್ರ ಒಂದು ಹಳ್ಳಿಯಲ್ಲಿ ಇದೇ ಸಮಸ್ಯೆ ಆಗಿತ್ತು ನನಗೆ. ಯಾಕಂದ್ರೆ ಅವರು ಬೀಜೋಪಚಾರ ಮಾಡಿದ್ರು ಬಟ್ ಬೀಜನ ತೊಳೆದಿರಲಿಲ್ಲ ಅಷ್ಟೇ. ಬಹಳ ಮುಖ್ಯ ರೈತರು 2 ಸಲ ಚೆನ್ನಾಗಿ ಸಿಹಿ ನೀರಿಂದ ತೊಳೆರಿ. ಸಿಹಿ ನೀರಿಂದ ತೊಳೆದ ಮೇಲೆ ಏನ್ ಮಾಡ್ರಿ, ಬೀಜ ಹಸಿರ್ತದೆ, ಯಾವ್ದಾದ್ರು ಸಿಮೆಂಟ್ ನೆರಳ ಮೇಲೆ ಹಾಕಿ ಅದ್ರ ಮೇಲೆ ಬಾವಿಸ್ಟಿನ್ ಪೌಡರ್ನ ಎರಚಿ 4 ಗ್ರಾಮ್ ಕೆಜಿ. ಉದಾಹರಣೆಗೆ ಒಂದು 20 ಕೆಜಿ ಇತ್ತು ಅಂದ್ರೆ ಅದಕ್ಕೆ 80 ಗ್ರಾಮ್, 4 ಗ್ರಾಮ್ ಪ್ರತಿ ಕೆಜಿ ಬೀಜಕ್ಕೆ ಬಾವಿಸ್ಟಿನ್ ಪೌಡರ್ ಹಾಕಿದ್ರೆ ನೀವು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಬೀಜ 100% ಪ್ಯೂರ್ ಸೀಡು. ಅಂದ್ರೆ ಚೆನ್ನಾಗಿರ್ತಕ್ಕಂತ ಬೀಜ ಮೇಲೆ ರೋಗ ಇರಬಾರ್ದು ಅಂತ ಏನ್ ನಿಯಮ ಇಲ್ಲ. ಬೀಜ ಬದುಕೋದಕ್ಕೆ ರೋಗಾಣು ಬದುಕೋದಕ್ಕೆ ಬಹಳಷ್ಟು ವಿಧಾನಗಳಿದಾವೆ. ಆರೋಗ್ಯವಾಗಿರ್ತಕ್ಕಂಥ ಚರ್ಮದ ಮೇಲೆ ಬೀಜ ರೋಗಾಣುಗಳಿರ್ತವೆ, ಅಂದ್ರೆ ಆ ತೊಗಟೆ ಮೇಲೆ ರೋಗಾಣುಗಳಿರಬಹುದು. ನೀವು ಕಾರ್ಬನ್ ಡೈಜಮ್ ಅಂತಕ್ಕಂಥ ಪೌಡರ್ ಅಂದ್ರೆ ಕಾರ್ಬನ್ ಶಿಲೀಂಧ್ರ ನಾಶಕ, ಅದನ್ನ ನೀವು ಅಂದ್ರೆ ಬಹಳಷ್ಟು ಸಿಗ್ತದೆ ಮಾರ್ಕೆಟ್ ನೊಳಗೆ, ಬೇರೆ ಬೇರೆ ಇದರಲ್ಲಿ ಸಿಗ್ತದೆ. 4 ಗ್ರಾಂ ಪ್ರತಿ ಕೆಜಿ ಬೀಜದ ಮೇಲೆ ಸ್ವಲ್ಪ ಪೌಡರ್ ಹಾಕಿ ನೀವು ಮಿಶ್ರಣ ಮಾಡಿ ಹಾಗೆ ಒಂದು 4-5 ತಾಸು ಬಿಟ್ರಿ ಅಂತಂದ್ರೆ ಕನಿಷ್ಠ ನೀವು ಅದನ್ನ ಸಸಿಮಡಿಗೆ ಉಪಯೋಗಿಸಿದ್ರೆ ಕನಿಷ್ಠ 20 ದಿವಸ ತನಕ ಯಾವುದೇ ರೋಗ ಬರೋದಿಲ್ಲ. ಸಸಿಮಡಿಲಿ ಬೆಂಕಿ ರೋಗ ಬರೋದಿಲ್ಲ, ಸಸಿಮಡಿಲಿ ಕಂದೆಯಲ್ಲಿ ಚುಕ್ಕಿ ರೋಗ ಬರೋದಿಲ್ಲ, ಯಾವುದೇ ರೋಗಕ್ಕೆ ತುತ್ತಾಗ ಲಕ್ಷಣ ಕಡಿಮೆ ಇರ್ತದೆ. ಇದನ್ನು ಸ್ವಲ್ಪ ಬದಲಾವಣೆ ಸರ್, ಇದೊಂದು ನಾವು ಬರೀ ಖರೀಫ್ ಫಸಲಿಗೆ ಮಾಡ್ಬೋದು, ಐನ್ ಫಸಲಿಗೆ ಮಾಡೋಂಗಿಲ್ಲ, ಐನ್ ಫಸಲಿಗೆ ಮಾಡ್ತೀವಿ ಇಲ್ಲ ಕಾರ್ ಫಸಲಿಗೆ ಮಾಡೋಂಗಿಲ್ಲ, ಎಲ್ಲ ಮಾಡೋ ಸಂದರ್ಭದಲ್ಲಿ ಮಾಡಿ ಮಾಡಲೇಬೇಕು. ಅಂದ್ರೆ ಖರೀಫ್ ನಲ್ಲಿ ನಾನು ಯಾಕೆ ಹೇಳಿದೆ ಅಂದ್ರೆ ರೋಗಗಳು ಜಾಸ್ತಿ ಇರ್ತಾವ ಅನ್ನೋ ದೃಷ್ಟಿಯಿಂದ ಹೆಚ್ಚು ಒತ್ಕೊಟ್ಟು ಹೇಳಿದೆ ಅಷ್ಟೇ ನಮಗೆ. ಸಮಸ್ಯೆಗಳು ಜಾಸ್ತಿ ಬರ್ತವೆ, ಆ ದೃಷ್ಟಿಯಿಂದ ಬಿಡಬೇಡಿ ಅಂದ್ರೆ ಈಗ ಬಿಡಬೇಡಿ ಅಂತ ಮುಂದೆ ಬಿಟ್ಟು ಅಂತ ಅರ್ಥ ಅಲ್ಲ. ಯಾವ ಸಂದರ್ಭದಲ್ಲಿ ಮಾಡಬೇಕಾದ್ರೆ ಅದನ್ನ ಫಾಲೋ ಮಾಡಿ ಅಂತಕ್ಕಂಥದ್ದು. ಇದನ್ನ ಮಾಡೋದ್ರಿಂದ ನೀವು ಆಯ್ಕೆ ಮಾಡ್ಕೊಂಡಿದ್ದು ರೋಗರಹಿತ ಬೀಜ, ಮಣ್ಣಿಂದ ಬರ್ತಕ್ಕಂಥ ಬೀಜದಿಂದ ತೊಗಟೆ ಮೇಲೆ ಇರ್ತಕ್ಕಂಥ ರೋಗಗಳನ್ನ ಅಲ್ಲೇ ನಾಶಪಡಿಸೋದ್ರಿಂದ ಯಾವ ರೋಗ ಆಡೋದಿಲ್ಲ. ನಾನು ಹೇಳ್ತೀನಿ, ಬೆಂಕಿ ರೋಗ ಆಡೋದಿಲ್ಲ, ಕಂದ ಕವಚು ಎಲೆ ಚುಕ್ಕಿ ರೋಗ ಆಡೋದಿಲ್ಲ, ಕಾಂಡ ಕವಚು ಎಲೆ ಮಚ್ಚ ರೋಗ ಬರೋದಿಲ್ಲ, ಊದುಬತ್ತ ರೋಗ ಬರೋದಿಲ್ಲ, ಮೋಸ್ಟ್ ಆಫ್ ದಿ ಡಿಸೀಸ್ ಅವೇ ಬರೋದು ನಿಮ್ಮ ಫೀಲ್ಡಲ್ಲಿ. ಇದು ಬಹಳ ರೈತರಿಗೆ ಬಹಳ ಮುಖ್ಯ, ಇದು ಸ್ವಲ್ಪ ಬದಲಾವಣೆ ಬರಬೇಕು ಅಂತಕ್ಕಂಥದ್ದು ನಾನೇ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಸಸಿಮಡಿಯಲ್ಲಿ ಮಾಡಿ ನಾನು ಇನ್ನೊಂದು 2 ವಿಚಾರ ಏನಂತಂದ್ರೆ, ಸಸಿಮಡಿ ಕೆಲವು ಕೇಳ್ತಾರೆ ಸಸಿಮಡಿಗೆ ಹೆಂಗ್ ನಿರ್ವಹಣೆ ಮಾಡ ಸರ್ ಸಸಿಮಡಿನ. ನಾನು ಸಸಿಮಡಿಯಲ್ಲಿ ಬದಲಾವಣೆ ಏನು ಇಷ್ಟಪಡ್ತೀನಿ ಅಂತಂದ್ರೆ, ನಾಟಿಯಾಗಿ 10-12 ದಿವಸ ಆದ್ಮೇಲೆ ಒಂದು ಸಿಂಪರಣೆ ಕೊಡಿ. ಬಹಳಷ್ಟು ರೈತರು ಮಾಡೋದಿಲ್ಲ. ಏನು ಸಿಂಪರಣೆ ಮಾಡಿ, ಜಸ್ಟ್ ಅದಕ್ಕೊಂದು ಮೊನೊಕೊಟಪಾಸ್ 1.5 ಮಿಲಿ ಪ್ರತಿ ಲೀಟ್ರಿಗಾಗಿ ಸಿಂಪರಣೆ ಮಾಡಿದ್ರೆ, ಯಾಕಂದ್ರೆ ಕಾಂಡಕೊರಿಯ ಮೂತಿ ಹುಳ ಆಗಲೇ ಮೊಟ್ಟೆ ಇಡಕ್ಕೆ ಪ್ರಾರಂಭ ಮಾಡಿಬಿಟ್ಟಿರ್ತೈತಿ ರೈತರಿಗೆ. ನಾನು ಹೇಳ್ತಿರ್ತೀನಿ ಅದು ಬಹಳ ಮುಖ್ಯ. ಕೆಲವು ಕಡೆ ಜಂತು ಹುಳಕ್ಕೆ ನೋಟಿಸ್ ಆಗ್ತದವೆ, ಅದಕ್ಕೆ ನಾಟಿ ಮಾಡಿ 10-12 ದಿವಸ ಆದ್ಮೇಲೆ ಬೇಕಾದ್ರೆ ಎಲ್ಲಿ ಜಂತು ಹುಳ ನೋಟಿಸ್ ಆದ್ರೆ, ಜಂತು ಹುಳ ಅಂತಾರೆ ಬೇರುಗಳ ಮೇಲೆ ಆಗಲೇ ಗಂಟುಗಳು ಬಂದ್ಬಿಟ್ಟಿರ್ತೈತಿ. ಅಂತಲ್ಲಿ ಏನಿದ್ರೆ ಕಾರ್ಬೋಪ್ಯೂರಿನ್ ಗ್ರಾನ್ಯೂಲ್ 1.5 ಕೆಜಿ ಕಾರ್ಬೋಪ್ಯೂರಿನ್ ಗ್ರಾನ್ಯೂಲ್ಸ್ ನ 25 ಕೆಜಿ ಮರಳ ಜೊತೆ ಮಿಶ್ರಣ ಮಾಡಿ ಎರ್ಚಿ ಅಂದ್ರೆ ಆ ಸಂದರ್ಭದಲ್ಲಿ ಕಡಿಮೆ ಆಗುತ್ತೆ. ಇನ್ನೊಂದು ನನಗೆ ಅಲ್ಲಿ ರೈತರಿಗೆ ಹೇಳ್ತೇನೆ ಅಂದ್ರೆ, ಸಸಿಮಡಿ ನಾಟಿ ಮಾಡ ಅಂದ್ರೆ ನೀವು ನಾಟಿ ಜಮೀನ್ ನಾಟಿ ಮಾಡೋದಕ್ಕಿಂತ ಮುಂಚೆ 2 ದಿವಸ ಮುಂಚಿತವಾಗಿ ಒಂದು ಸಿಂಪರಣೆ ಮಾಡೇ ಬಿಡ್ರಿ, ಕಂಪಲ್ಸರಿ ಮಾಡಿ. ರೈತರು ಯಾರು ಮಾಡ್ತಾ ಇಲ್ಲ. ಏನ್ ಮಾಡ್ಬೇಕು ಸರ್ ಅಂತ ಕೇಳ್ತಿರ್ತಾರೆ, ಕ್ಲೋರೋಪೈರಿಪಾಸ್ ಔಷಧಿ 2 ಮಿಲಿ, ಕಾರ್ಬನ್ ಡೈಜಿಮ್ 1 ಗ್ರಾಮ್. ಅಂದ್ರೆ ನೀವು ಸಸಿಮಡಿ ಅಂದ್ರೆ ಸಸಿಮಡಿಯಲ್ಲೇನೆ ನಾಟಿ ಮಾಡೋದಕ್ಕಿಂತ 2 ದಿವಸ ಮುಂಚಿತವಾಗಿ. ಆದ್ರೆ ಯಾಕೆ ಅಂದ್ರೆ ನೀವು ಕ್ಲೋರೋಪೈರಿಪಾಸ್ ಹಾಕಿದ್ರೆ ಯಾವುದೇ ಕಾಂಡ ಕುರಿತಕ್ಕಂಥ ಹುಳ ಮೊಟ್ಟೆ ಮರಿಗಳು ಏನಾದ್ರೂ ಇದ್ರೆ ಅಲ್ಲೇ ಸುತ್ತ ಹೋಗ್ತವೆ. ಸಸಿಮಡಿಯಲ್ಲಿ ಆದ್ರೆ ಬರೀ ಒಂದೇ ಟ್ಯಾಂಕಿ ಮುಗಿದೋಗ್ಬಿಟ್ಟು, ಜಮೀನಿಗೆ ಹೋದ್ ಬಂದ್ರೆ ಮತ್ತೆ ನೀವು 10-12 ಕ್ಯಾನ್ ಮಾಡಬೇಕಾಗುತ್ತೆ ಮಿನಿಮಮ್. ಇದು ಬಹಳ ಖರ್ಚಿನ ವಿಚಾರದಲ್ಲಿ ಬಹಳ ವಿಚಾರ, ಬಟ್ ಇದನ್ನ ಮುಂದಿನ ಕೂಡ ನಿಮ್ಗೆ ಅನುಕೂಲ ಆಗುತ್ತೆ. ಖರ್ಚು ಹೆಚ್ಚಾಗಿರ್ಬೋದು, ಹ್ಯಾಂಡಲ್ ಮಾಡ್ಲಿಕ್ಕೆ ಯೂಸ್. ಇದನ್ನ ಪ್ರೆಸ್ ಮಾಡಿ ಅಂತಕ್ಕಂಥದ್ದು ಒಂದು ನಿಯಮ. ಇದು ಕಂಪಲ್ಸರಿ ಮಾಡಬೇಕು, ಇದನ್ನ ಯಾರು ಮಾಡ್ತಾ ಇಲ್ಲ ಅಂತಕ್ಕಂಥ, ಇದು ಬದಲಾವಣೆ ಬರಲಿ. ಇನ್ನು ನಾಟಿ ಮಾಡ್ಲಿಕ್ಕೆ ಬರ್ತದೆ ರೈತರಿಗೆ, ಯಾಕಂದ್ರೆ ಸಮಗ್ರ ಪೀಳಿಗೆ ನಾನು 1 ಬೈ 1 ರೈತರಲ್ಲಿ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ನಾಟಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತೀರಿ, ಜಮೀನಿಗೆ ಉಳುಮೆ ಮಾಡ್ಕೊಳ್ತೀರಿ, ಎಲ್ಲರೂ ಏನ್ ಮಾಡ್ಕೊಳ್ತೀರಿ, ನಾಟಿ ಮಾಡ್ಲಿಕ್ಕೆ ಪ್ರಾರಂಭ ಆಗ್ತದೆ. ನಾಟಿ ಮಾಡಬೇಕಾದ್ರೆ ಎಷ್ಟು ದಿವಸಕ್ಕೆ ನಾಟಿ ಮಾಡ್ಬೇಕು ಸರ್ ಅಂತ ಜನರ ಸರ್ವೇ ಸಾಮಾನ್ಯವಾಗಿ ಕೇಳ್ತಾರೆ. ನಾಟಿ ಸಾಧ್ಯವಾದಷ್ಟು 20-25 ದಿವಸ ಒಳಗಡೆ ಸಸಿನ ನಾಟಿ ಮಾಡ್ರಿ. ಜಮೀನಿನಲ್ಲಿ ಕರ್ಲಿರ್ಲಿಲ್ಲ ಅಂದ್ರೆ, ಜಮೀನಿನಲ್ಲಿ ಚೌಳ ಇರಲಿಲ್ಲ, ಕ್ಷಾರ ಇರಲಿಲ್ಲ ಅಂದ್ರೆ, ಕ್ಷಾರ ಇತ್ತು ಚೌಳ ಇತ್ತು ಅಂತಂದ್ರೆ ಅದು 30 ದಿವಸದಾಗಿನ ನಾಟಿ ಮಾಡ್ರಿ. ಯೂಶುವಲ್ 20-22 ದಿವಸ ಬಹಳ ಸೂಕ್ತ ನಮ್ಮ ಪ್ರಕಾರ. ಯಾಕೆ ಅಂದ್ರೆ ಎಷ್ಟು ಬೇಗ ಸಸಿ ಮಡಿಯಿಂದ ಹೊರಗೆ ತೆಗಿತೀರಿ ಅಷ್ಟು ತೆಂಡೆಗಳು ಜಾಸ್ತಿ ಹೊಡಿತಾವೆ ಜಮೀನಿನಲ್ಲಿ. ತೆಂಡೆಗೂ ಸಸಿ ಹಚ್ಚೋದಕ್ಕೂ ಲಿಂಕ್ ಬಹಳ ಐತೆ. ಬಹಳಷ್ಟು ರೈತರು ವೈಜ್ಞಾನಿಕವಾಗಿ ಅಳತೆ ಮಾಡಿ, ಸರ್ ತೆಂಡೆ ಕಡಿಮೆ ಬರ್ತದೆ, ಯಾಕೆ ಕಡಿಮೆ ಬರ್ತದೆ, ನೀವು ಸಸಿಯಿಂದ ಹೊರಗೆ ತೆಗೆದ್ರೆ. ಅದಕ್ಕಾಗಿ ಶ್ರೀ ಪದ್ಧತಿ ಭತ್ತ ಬಂದಿದ್ದು, 12-15 ದಿವಸಕ್ಕೆ ನಾಟಿ ಮಾಡ್ರಿ. ಯಾಕೆ ಅಂದ್ರೆ ತೆಂಡೆ ಹೊಡೆಯ ಹೌದು ಜಾಸ್ತಿ ಆಗುತ್ತೆ, ತೆಂಡೆಗಳು ಜಾಸ್ತಿ ಬರ್ತವೆ ಅಂತಕ್ಕಂಥ ಆ ದೃಷ್ಟಿ. ಅದಕ್ಕೆ ನೀವು ಸಸಿ ಸಾಧ್ಯವಾದಷ್ಟು ಸಸಿನ ಬೇಗ ತೆಗಿಲಿಕ್ಕೆ, ಯಾರು ವಸ್ತಿ ಗದ್ದೆಗಳು ಇರ್ತದೆ ನೀರು ಜಾಸ್ತಿ ನಿಲ್ಲುತ್ತೆ, ಅವರು ಕನಿಷ್ಠ 30-28 ದಿವಸ ಸಸಿಗಳನ್ನೇ ನಾಟಿ ಮಾಡ್ರಿ. ನಾನು ಹೇಳಿ ಸಾಮಾನ್ಯವಾಗಿ ಏನು ತೊಂದರೆ ಇರಲಿಲ್ಲ ಅಂತವ್ರು 20-22 ದಿವಸದಾಗಿ ನಾಟಿ 22 ದಿವಸದಾಗಿ ನಾಟಿ ಮಾಡ್ಲಿಕ್ಕೆ ಸೂಕ್ತ. 20-25 ದಿವಸ ಒಳಗಡೆ ನಾಟಿ ಮಾಡ್ಲಿಕ್ಕೆ ಬಹಳ ಸೂಕ್ತ ಅನ್ನೋದು ರೈತರು. ಎಷ್ಟಾಗಿ ನಾಟಿ ಗುಣಿಸ್ಬೇಕು ಸರ್ ಅಂತ ಕೆಲವರು ಕೇಳ್ತಿದ್ದಾರೆ. ನಾನು ಹೇಳೋದಿಷ್ಟೇ, ನೀವು ಮಧ್ಯಮ ಓದುವ ಏನಾದ್ರೂ ಇದ್ರೆ ಹೆಚ್ಚಿಗೆ 2-3 ಗುಣಿ, ಇಲ್ಲ ಸಣ್ಣ ಬತ್ತಿತ್ತಂದ್ರೆ ಒಂದು ಗುಣಿಗೆ ಒಂದು ಇದಕ್ಕೆ ಒಂದು ಹಿಲ್ಲಿಗೆ ಒಂದೊಂದು ನಾಟಿ ಮಾಡಿ. ಎರಡು ಇಲ್ಲ ಮಧ್ಯಮ ಓದಿತ್ತಂತಂದ್ರೆ ಈಗ 64 ಮಾಡಿದ್ರೆ ಇಲ್ಲಿ ಬಂದ್ರೆ 2-3 ಗುಣಿ ನಾಟಿ, 1 ಗುಣಿಗೆ 2-3 ಸಸಿ ನಾಟಿ ಮಾಡ್ರಿ ಅಂತಕ್ಕಂಥದ್ದು ಬಹಳ. ನಾನು ಒಂದು ರೈತರಿಗೆ ಮನವರಿಕೆ ಮಾಡೋದು ಹೆಂಗಿರಬೇಕು ಸರ್, ನಿಮ್ಮ ಅವಧಿ ನೀವು ನಾಟಿ ಮಾಡಿದ ದಿವಸದಿಂದ ಇಳುವರಿ ಎಷ್ಟು ಬರುತ್ತೆ ಅಂತ ಹೇಳಬಲ್ಲೆ ನಾನು? ರೈತರು ನಾಟಿ ಮಾಡಿದ ದಿವಸ ಇಳುವರಿ ಎಷ್ಟು ಬರುತ್ತೆ ಅಂತ ಹೇಳಬಲ್ಲೆ? ಹೆಂಗ್ ಸರ್ ಹೇಳಕ್ ಸಾಧ್ಯ? ಬಹಳಷ್ಟು ವಿಧಾನದೊಳಗೆ ಒಂದು ವಿಧಾನ ಐತೆ. ನೀವು ಒಂದು ಚದುರ ಮೀಟರ್ಗೆ ಎಷ್ಟು ಸಸಿ ಕುಂತವೆ ಅನ್ನೋದ್ರ ಮೇಲೆ ಡಿಸೈಡ್. ಬಹಳ ಮುಖ್ಯ ರೈತರು. ಸಸಿಗಳ ಸಂಖ್ಯೆ ಕಾಪಾಡಲಿಲ್ಲ ಅಂತಂದ್ರೆ ಮುಂದೆ ನೀವು ಎಕ್ಸ್ಪೆಕ್ಟ್ ಮಾಡೋದು ಕಷ್ಟ ಆಗ್ತೈತೆ ಇಳುವರಿ. ಅದೊಂದು ಸಸಿಗಳನ್ನ ಮೆಥಡ್ ಬಹಳಷ್ಟಿದೆ, ಯಾಕಂದ್ರೆ ಜಾಣ ಇದಾವೆ 2-3 ಪದ್ಧತಿ ಒಳಗೆ ನಾವು ಇಳುವರಿ ಹೆಚ್ಚಿಸ್ಬೋದು. ಕೆಲವು ವೈಜ್ಞಾನಿಕವಾಗಿ, ಕೆಲವರು ವೈಡ್ ಸ್ಪೇಸಿಂಗ್ ಕೊಟ್ಟು ವೈಜ್ಞಾನಿಕವಾಗಿ ಟೆಲರಿಂಗ್ ಜಾಸ್ತಿ ಬರೆಸು ಜಾಸ್ತಿ ಇಳುವರಿ ತೆಗಿತಾರೆ. ಕೆಲವರು ಸಸಿಗಳನ್ನ ಮೇಂಟೈನ್ ಮಾಡಿಕೊಂಡು ಕಡಿಮೆ ತಂತ್ರಜ್ಞಾನ ಬಳಸಿಕೊಂಡು ಸಸಿಗಳ ಸಂಖ್ಯೆನ ಜಾಸ್ತಿ ಕಾಪಾಡಿಕೊಂಡು ತೆಂಡೆಗಳು ಜಾಸ್ತಿ ಬರೆಸ್ಬಿಟ್ಟು ಇಳುವರಿ ರೈತರಿಗೂ ವೈಜ್ಞಾನಿಕವಾಗಿ ತಿಳ್ಕೊಬೇಕಾದ್ರೆ ಬಹಳಷ್ಟು ಕೆಲಸ ಇದ್ರೆ ಮಾತ್ರ ಅದನ್ನ ಬುದ್ಧಿಮತ್ತೆ ಮಾಡ್ಲಿಕ್ಕೆ ಸಾಧ್ಯ. ಅಂದ್ರೆ ದಡ್ರಂತ ಅರ್ಥ ಅಲ್ಲ ಇಲ್ಲಿ, ಸೊ ಬದಲಾವಣೆಗಳು ಬರಬೇಕು ಅಂತ. ಒಂದು ಚದರ ಮೀಟರ್ಗೆ 50 ಸಸಿ ಕೂಣಬೇಕ್ರಿ, ಒಂದು ಚದರ ಮೀಟರ್ಗೆ. ಚದರ ಮೀಟರ್ ಅಂದ್ರೆ 3.5 3.3 ಸ್ಕ್ವೇರ್, 50 ಸಸಿ ಕುಂತಿರ್ಬೇಕು. ಸಾಮಾನ್ಯವಾಗಿ ಯಾರೇ ರೈತರು ತೆಗೆದು ನೋಡ್ರಿ, ನಿಮ್ಗೆ ಎಷ್ಟು ಕುಂತಿರ್ತಾ ಅಂತ ನೋಡ್ಕೊಳ್ರಿ. ನಿಮ್ಗೆ ಕುಂತಿರೋದು 28-30 ಅರ್ಧಕ್ಕರ್ಧ ಆಯ್ತು. ತೆಗೆದು ನೋಡ್ರಿ ನಾನು ರೈತರಿಗೆ, ಅಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡೋಕ್ಕಾಗತ್ತೆ ಅನ್ನೋ ನೋಡಿ ಮೊದಲೇ ರೈತರಿಗೆ. ಯಾಕಂದ್ರೆ 20 ಸಾಲಿನ ಸಾಲಿಗೆ 20 ಇರಬೇಕು, ಗಿಡದ ಗಿಡಕ್ಕೆ 10 ಇರಬೇಕು. ಅದನ್ನ ಮೇಂಟೈನ್ ಮಾಡಕ್ಕೆ ರೋ ಸ್ಪೇಸಿಂಗ್ ಆಗಲ್ಲ. ಯಾಕಂದ್ರೆ ಟ್ರಾನ್ಸ್ಪ್ಲಾಂಟಿಂಗ್ ಮೆಥಡ್ ನಿಮ್ಗೆ ಗೊತ್ತಿದೆ ಎಲ್ಲ, ಈಗ ಎಷ್ಟು ಸಮಸ್ಯೆ ಇದೆ ಅಂತ ನಂಗೆ ಗೊತ್ತು. ಯಾಕಂದ್ರೆ ನಾನು ಮೂಲತಃ ಒಬ್ಬ ರೈತ, ನಾನು 20-22 ಎಕರೆ ಭತ್ತ ಗಂಗಾವತಿಯಲ್ಲಿ ಬೆಳೀತಕ್ಕಂಥ ಒಬ್ಬ ರೈತ. ಈಗಲೀಗ ಹಾಕಿದ್ದೀನಿ ಗಂಗಾವತಿ ಸೋನ ನಾಗಲಿ, ನಾಟಿ ಆಗಿದೆ, 20 ದಿವಸನೇ ನಾಟಿ ಆಗಿದೆ. ನಾನು ನಡೆದತ್ತಿ ಇವತ್ತು ಮುಗಿತಿರ್ತೀನಿ. ನಾನು ಅಲ್ಲಿ ನೋಡ್ಕೊಂತ ಬರೀ ನಾನು ಸಸಿಗಳು ಎಷ್ಟು ಪ್ರಾಮುಖ್ಯತೆ ಅಂತಕ್ಕಂಥವು. ನಾನು ಕನಿಷ್ಠ 50 ಕೂಡಿಸ್ಬೇಕು. ಆಗೋದಿಲ್ಲ ಅಂತಂದ್ರೆ ಎಷ್ಟು ಸಾಧ್ಯ, ಒಂದು 5 ಜಾಸ್ತಿ ಕೂಡಿಸಿ. ನೀವು ಚದರ ಅಡಿಗೆ 5 ಜಾಸ್ತಿ ಕೂಡಿಸಿದ್ರೆ ಅದು ಇಡೀ ಜಮೀನಿಗೆ ವ್ಯತ್ಯಾಸ ಬರ್ತದೆ. ಹೌದು, ನೀವು 28 ಚಾಕ ಜಾಗದಲ್ಲಿ ಸ್ವಲ್ಪ ನಿಂತ್ಕೊಂಡು ಮಾಡಿಸಿರಿ ಅಂತಂದ್ರೆ ಒಂದು ಚದರ ಅಡಿಗೆ 5-6 ಸಸಿಗಳು ಜಾಸ್ತಿ ಆಯ್ತು ಅಂದ್ರೆ ಒಂದೊಂದು ಹಿಲ್ಗೂ ಸಸಿಗಳ ತೆಂಡೆಗಳ ಸಂಖ್ಯೆ ವ್ಯತ್ಯಾಸ ಬರುತ್ತೆ. ಯಾಕಂದ್ರೆ ಒಂದು ತೆಂಡೆ 20 ಬಿಡ್ತೀವಿ ಅನ್ಕೊಂಡ್ರೆ ನೀವು 5 ಹಾಕಿದ್ರೆ ಮತ್ತೆ 100 ಹೆಚ್ಚಿಗೆ ಆಯ್ತು ಒಂದು ಚದರ ಮೀಟರ್ಗೆ. ಅದು ನಿಮ್ಗೆ ಇಡೀ ಜಮೀನಿಗೆ ಒಂದು ಎಕರೆಗೆ ಲೆಕ್ಕ ಹಾಕಿದ್ರೆ 40 ಚದರ ಮೀಟರ್ಗೆ ನೀವು ಎಷ್ಟಾಗುತ್ತೆ ಅಂತಕ್ಕಂಥದ್ದು. ಆ ದೃಷ್ಟಿಯಿಂದ ವ್ಯತ್ಯಾಸ ಆಗುತ್ತೆ. ಸ್ವಲ್ಪ ಗಮನಿಸಿ ಸಸಿಗಳ ಸಂಖ್ಯೆ ಕಾಪಾಡಲಿಕ್ಕೆ ಪ್ರಯತ್ನ ಮಾಡ್ರಿ ಅಂತಕ್ಕಂಥದ್ದು. ವೈಜ್ಞಾನಿಕ ಬಿಡಿ ಸಮಸ್ಯೆಗಳಿದೆ, ನನಗೆ ಗೊತ್ತಿದೆ ಸಮಸ್ಯೆಗಳಿದಾವೆ, ಬಟ್ ಇದನ್ನು ಸಾಧ್ಯವಾದಷ್ಟು ಫಾಲೋ ಮಾಡಿ ಅಂತಕ್ಕಂಥದ್ದು ಒಂದು ನಿಯಮ. ಇನ್ನೊಂದು ನಿಯಮ ನಾನು ಆ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ರೈತರು ಕಂಪಲ್ಸರಿ ಆಗಿ ಮಾಡೋ ದಿವಸ ಜಿಂಕ್ ಸಲ್ಫೇಟನ್ನು ಬಳಸ್ರಿ ಅಂತಕ್ಕಂಥ, ಭಾಳಷ್ಟು ರೈತರು ಬಳಸ್ತಾ ಇಲ್ಲ. ಸರ್ ಇದು ಮೈಕ್ರೋನ್ಯೂಟ್ರಿಯೆಂಟ್ ಲಘು ಪೋಷಕಾಂಶ, ನಿಜ ಲಘು ಪೋಷಕಾಂಶ ಕೊರತೆ ಇದೆ ಭತ್ತಕ್ಕೆ, ಜಿಂಕ್ ಕೊರತೆ ಭಾಳಷ್ಟು ಇದೆ, ಸಲ್ಫರ್ ಕೊರತೆ ಆಗ್ತದೆ ಇತ್ತೀಚೆಗೆ. ಜಿಂಕ್ ಸಲ್ಫೇಟನ್ನು ಕಂಪಲ್ಸರಿಯಾಗಿ ಬಳಸ್ರಿ. ಯಾವಾಗ ಬಳಸ್ಬೇಕು ಸರ್ ಇದನ್ನು? ನಾಟಿ ಸಂದರ್ಭಕ್ಕೆ ಸಾಧ್ಯವಾದರೆ ನಾನು ಹೇಳ್ತಕ್ಕಂಥದ್ದು, ನಿಮ್ಮ ಜಮೀನಿಗೆ 2 ವಾರ ಮುಂಚಿತವಾಗಿ ಮಿಶ್ರಣ ಮಾಡ್ತೀನಿ ಬಳಸ್ತೀನಿ ಅಂದರೆ ಬಳಸ್ಬೋದು, ಇಲ್ಲ ನಾಟಿ ದಿವಸ ಕಂಪಲ್ಸರಿ ಆದರೆ ಬಳಸ್ರಿ. ಜಿಂಕ್ ಸಲ್ಫೇಟ್ ಎಷ್ಟು ಕೆಜಿ ಬಳಸ್ಬೇಕು ಸರ್ ಎಕರೆಗೆ? 8 ಕೆಜಿ ಎಕರೆಗೆ ಬಳಸ್ರಿ. 8 ಕೆಜಿ ಜಿಂಕ್ ಸಲ್ಫೇಟ್ ಸಗಣಿಗೆ ಅಂದರೆ ರಸಾಯನ ಗೊಬ್ಬರ ಜೊತೆ ಮಿಕ್ಸ್ ಮಾಡಿಕೊಡೋದಾ? ಬೇಡ, ರಸಾಯನ ಗೊಬ್ಬರಗಳಿಗೆ ಮಿಕ್ಸ್ ಮಾಡಿಕೊಡಬೇಡಿ. 8 ಕೆಜಿ ಜಿಂಕ್ ಸಲ್ಫೇಟನ್ನ ಒಂದು 25-30 ಕೆಜಿ ಮರಳಲ್ಲಿ ಮಿಕ್ಸ್ ಮಾಡ್ಕೊಂಡು ಜಮೀನಿಗೆ ಎರ್ಚಿ. ಅದು ಎಷ್ಟು ಪರ್ಸೆಂಟು? 12% ಇದ್ರೆ ಕೆಲವಿಗೆ 33% ಜಿಂಕ್ ಸಲ್ಫೇಟ್ ಸಿಗ್ತವೆ, ಅದು 4 ಕೆಜಿ ಬಳಸಿ. ಎಲ್ಲಿ 33% ಜಿಂಕ್ ಸಲ್ಫೇಟ್ ಸಿಗುತ್ತೆ ಅದನ್ನು 4 ಕೆಜಿ ಎಕರೆಗೆ ಬಳಸಿ. ಎಲ್ಲಿ 12% ಸಿಗುತ್ತೆ ಅದನ್ನು ನಿಮಗೆ 8 ಕೆಜಿ ಜಿಂಕ್ ಸಲ್ಫೇಟನ್ನು ಕಂಪಲ್ಸರಿಯಾಗಿ ಬಳಸಿ ಅಂತ ಹೇಳ್ತೀನಿ. ಕಂಪಲ್ಸರಿಯಾಗಿ, ದೇರ್ ಇಸ್ ನೋ ಎಕ್ಸ್ಕ್ಯೂಸ್ಗೆ. ಬೇಕಾದ್ರೆ ಭಾಳಷ್ಟು ಕೊರತೆ ಬರ್ತದೆ, ಇದನ್ನು ಸ್ವಲ್ಪ ರೈತರು ಫಾಲೋ ಮಾಡಿ ಅಂತಕ್ಕಂಥ. ಇದು ಬದಲಾವಣೆ ಬರಬೇಕು, ಇದು ಕೂಡ ಬದಲಾವಣೆ ಬರಬೇಕು. ನಂತರ ಇದನ್ನು ಸಿಂಪರಣೆ ಅತಿ ಹೆಚ್ಚು ಕಡಿಮೆ ಒಂದು 20 ದಿವಸ ಆದಮೇಲೆ ಒಂದು ಸಿಂಪರಣೆ ಕೊಟ್ಕೊಳ್ರಿ. ಅದೇ ಜಿಂಕ್ ಸಲ್ಫೇಟನ್ನು ಒಂದು ಸಿಂಪರಣೆ ಕೊಟ್ಕೊಳ್ರಿ. 2 ಗ್ರಾಮ್ ಪ್ರತಿ ಲೀಟ್ರಿಗೆ ಹಾಕಿ ಸಿಂಪರಣೆ ಮಾಡಿದ್ರೆ ನಿಮಗೆ ಜಿಂಕ್ ಕೊರತೆ ನೀಗಿಸುತ್ತೆ, ಬೆಳೆ ಉತ್ತಮವಾದಂಥ ಬೆಳೆ ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ. ಕಾಳು ಕಟ್ಟೋದು ಕೂಡ ಉತ್ತಮ ಚೆನ್ನಾಗಿ ಕಟ್ತವೆ, ನೆನ್ಪಿಟ್ಕೊಂಡ್ರಿ. ಇವೆರಡೂ ಫಾಲೋ ಮಾಡಿ ಅಂತಕ್ಕಂಥದ್ದು ಒಂದು ವಿಚಾರ. ಇನ್ನು ಗೊಬ್ಬರದ ವಿಚಾರಕ್ಕೆ ಬರ್ತೀನಿ ನಾನು ಸ್ವಲ್ಪ ವಿಚಾರಕ್ಕೆ ಬಂದರೆ, ಈಗಾಗಲೇ ಭಾಳಷ್ಟು ಜನ ಗೊಬ್ಬರದ ಬಳಕೆ ಗೊತ್ತಿದೆ ನಮಗೆ, ಹೇಗಿರಬೇಕು ಸಾರ್ವಜನಿಕ ರಂಜಕ ಪೊಟಾಸ್ ಅಂತಕ್ಕಂಥ. ನಾಟಿ ಸಂದರ್ಭದಲ್ಲಿ 20-20-20 ಬಳಸ್ಬೇಕಂದ್ರೆ ಕೆಲವರು 20-20-0-15 ಬಳಸ್ತಾರೆ. 20-20-20 ಅಂತಂದ್ರೆ ಸಾರ್ವಜನಿಕ ರಂಜಕ ಪೊಟಾಸ್ ಅಂತ, ಅದು 20-20-0-15 ಅಂದರೆ ಪೊಟಾಸ್ ಇಲ್ಲ, ಅದ್ರ ಜೊತೆ ಸಲ್ಫರ್ ಇದೆ ಅಂತಕ್ಕಂಥ. ಅದನ್ನು 20-20-0-15 ಬಳಸಿದ್ರೆ 2 ಬ್ಯಾಗು, ಅದ್ರ ಜೊತೆಯಲ್ಲಿ ನಿಮಗೆ ಜಿಂಕ್ ಏನಾದರೂ ಅದ್ರ ಜೊತೆ ಪೊಟಾಸನ್ನು 20 ಕೆಜಿ ಪೊಟಾಸನ್ನು ಮಿಶ್ರಣ ಮಾಡಿರಿ. ಇಲ್ಲ 19-19 ಸಿಕ್ಕರೆ 2 ಬ್ಯಾಗ್ ಬಳಸ್ರಿ, ಇಲ್ಲ 17-17 ಸಿಕ್ಕರೆ 2.5 ಬ್ಯಾಗ್ ಬಳಸ್ರಿ. ಅವು ಯಾವಾಗ ಸಿಗಲ್ಲ ಸರ್ ಅಂತಂದರೆ, ಯೂರಿಯಾ ಇತ್ತಂದ್ರೆ 44 ಕೆಜಿ ಯೂರಿಯಾ ಬಳಸಿ, ಫಾಸ್ಫರಸ್ 125 ಕೆಜಿ ಅಂದರೆ 2.5 ಚೀಲದಷ್ಟು ಫಾಸ್ಫರಸ್ ಬಳಸಿ, ಪೊಟಾಸ್ 25 ಕೆಜಿ ಪೊಟಾಸ್ ಬಳಸಿ ಬೇಸಲ್ಲಿ. ಈ ನಾಟಿ ಆಗಿ ಒಂದು 7-8 ದಿವಸ ಆದಮೇಲೆ ಬಳಸಿ, ನಾಟಿ ದಿವಸನೇ ಬೇಡ. ಯಾಕಂದ್ರೆ ಬೇರ್ ಸೆಟ್ ಆಗಿರೋದಿಲ್ಲ, ತಗೊಳ್ಳೋದು ಲಾಸ್ ಆಗುತ್ತೆ. ನೀವು ಯೂರಿಯಾನ ನಾರ್ಮಲ್ ಟೈಮ್ನಲ್ಲೇ ಕೊಟ್ಟರೆ ಲಾಸ್ ಆಗೋದು, ಬರೀ ಗಿಡ ತಗೊಳ್ಳೋದೇ 30-35% 70-65% ನಷ್ಟ ಆಗ್ತದೆ. ಯಾಕಂದ್ರೆ 30% ಲೀಚಿಂಗ್ ಲಾಸ್ ಆಗುತ್ತೆ, 30% ಗಾಳಿಗೆ ಹಾವಿಯಾಗಿ ಹೋಗುತ್ತೆ. ಅದು ಭಾಳ ಮುಖ್ಯ ರೈತರಿಗೆ. ಯಾಕಂದ್ರೆ ಮಳೆ ಬಂದಾಗ ಚೆನ್ನಾಗಿ ಬರುತ್ತೆ ಬೆಳೆ ಅಂತಂದ್ರೆ ಅದು ನಿಮ್ಮ ವಾತಾವರಣದಲ್ಲಿ ಇರತಕ್ಕಂಥ ಯೂರಿಯಾ ಅಂಶನೇ 78% ಐತೆ, ಅದ್ರ ಜೊತೆ ಬೇರೆ ಇದೆ, ಬಟ್ ಅದು ಭಾಳ ಮುಖ್ಯವಾಗಿದೆ. ಆ ದೃಷ್ಟಿಯಿಂದ ಯೂರಿಯನ್ನ ಬಳಸಬೇಕಾದ್ರೆ ನಿಮಗೆ ಹಂತವಾಗಿ ಬಳಸೋದು ಉತ್ತಮ ಅಂತಕ್ಕಂಥದ್ದು. ಇದನ್ನು ಬಳಸಿ ನಂತರ ಈ ನೀವು ನಾಟಿಯಾಗಿ ಒಂದು 25 ದಿವಸ ಆದಮೇಲೆ ಮತ್ತೆ ಯೂರಿಯನ್ 22 ಕೆಜಿ ಯೂರಿಯನ್ನ ಕೊಡಿ. ಮತ್ತೆ ನೀವು ತೆನೆ ಬರೋದಕ್ಕಿಂತ 20 ದಿವಸ ಮುಂಚಿತವಾಗಿ ಗರ್ಭಕುರ ಹಂತದಲ್ಲಿ ಕಟ್ಟಿದರೆ ಮತ್ತೆ 22 ಕೆಜಿ ಯೂರಿಯಾ ಜೊತೆ ಪೊಟಾಸ್ ಮಿಕ್ಸಣ ಮಾಡಿ ಕೊಡಿ, 15 ಕೆಜಿ. ತುಂಬ ಚೆನ್ನಾಗಿ ಬೆಳೆ ಇಳುವರಿ ವಲಯಕ್ಕೆ ಬರ್ತದೆ. ಇದನ್ನು ಉತ್ತರ ಕರ್ನಾಟಕಕ್ಕೆ ಇಳಕ್ಕಾಗಲ್ಲ, ಉತ್ತರ ಕರ್ನಾಟಕದ ಮೆಥಡೇ ಬೇರೆ ಇದಾವೆ, ಅಲ್ಲಿ ವಿಧಾನಗಳು ಬೇರೆ. ಯಾಕಂದ್ರೆ ಇಳಕ್ಕಂತ 3-4 ಪಟ್ಟು ಹೆಚ್ಚಿಗೆ ಆಗ್ತೀವಿ ಅಲ್ಲಿ. ಆ ತಂತ್ರಜ್ಞಾನ ಇದೆ ಸರ್, ಇಲ್ಲ ರೈತರು ಅಳವಡಿಕೆ ಮಾಡ್ಕೊಂಡಿದ್ದಾರೆ, ಅದಕ್ಕೆ ಸೂಟೇಬಲ್ ಆಗಿಬಿಟ್ಟಿದ್ದಾರೆ. ಕಷ್ಟ ಆಗ್ತದೆ ಜಮೀನುಗಳು ಬದಲಾವಣೆ ಬರೋದು. ಈಗ ನಾನು ಹೇಳ್ತಕ್ಕಂಥದ್ದು ಈ ಜಮ್ಮ ಜೋನ್ ಎಸ್ಪೆಷಲಿ ನಗರ ಸರೌಂಡಿಂಗ್ನಲ್ಲಿ ಪ್ಲಸ್ ಮೈಸೂರು ಸರೌಂಡ್ನಲ್ಲಿ ಈ ತಂತ್ರಜ್ಞಾನಗಳು ತುಂಬ ಚೆನ್ನಾಗಿ ವರ್ಕ್ ಆಗ್ತದೆ. ಇದನ್ನು ಮಾಡಿ ಅಂತಕ್ಕಂಥದ್ದು ಒಂದು ವಿಚಾರ ನಾನು ನಿಮಗೆ ರೈತರಿ. ನಾನು ಇನ್ನೊಂದು ಸ್ಪಷ್ಟವಾಗಿ, ಸರ್ ಗೊಬ್ಬರ ಆಯಿತು ಎಲ್ಲ ಆಯಿತು, ಕಳೆ ಕಳೆನಾಶಕ ಹಾಕ್ಬೇಕಾ ಸರ್?